ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:20. ಕೃಷಿ ರಂಗ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. ಇನ್ನೆಲ್ಲಾ ಭಯ, ಇನ್ನೆಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ ಮತ್ತು ನಿಶ್ಚಿಂತರಾಗಿ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-120-4049 ಕರೆ ಮಾಡಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಸಾವಯವ ಪದ್ಧತಿಯಲ್ಲಿ ಬಹುಬೆಳೆ ಕೃಷಿ, ಈ ಕುರಿತು ಹೊಸನಗರ ತಾಲೂಕು ಹರತಾಳು ನಂಜವಳ್ಳಿ ಗ್ರಾಮದ ಎನ್ಬಿ ಗುರುರಾಜ್ ಅವರೊಡನೆ ಸಂದರ್ಶನ ಕೇಳೋಣ. ನಮಸ್ಕಾರ ಗುರುರಾಜ್ ಅವರೇ. ನಮಸ್ಕಾರ. ತಾವು ಹೊಸನಗರ ತಾಲೂಕು ಹರತಾಳ ಗ್ರಾಮ ಪಂಚಾಯತಿ ನಂಜವಳ್ಳಿ ಅವರು. ಹೌದು ಗುರುರಾಜ್ ಅವರೇ. ಎಲ್ಲಿವರೆಗೆ ಆಗಿದೆ ವಿದ್ಯಾಭ್ಯಾಸ? ನಂದು ಸೆಕೆಂಡ್ ಇಯರ್ ಪಿಯುಸಿ ವರೆಗೂ ವಿದ್ಯಾಭ್ಯಾಸ ಆಗಿದೆ. ಮುಂದೆ ಓದ್ಲಿಲ್ವಾ? ಇಲ್ಲ, ಮುಂದೆ ನಮಗೆ ಹಳ್ಳಿ ಆಗಿತ್ತು, ಅನಂತಪುರ 10 ಕಿಲೋಮೀಟರ್ ಆಗ್ತಾ ಇತ್ತು. ಜೊತೆಗೆ ನಮಗೆ ಇಲ್ಲಿ ಜಮೀನು ಅವಾಗ ಏನಾಗಿತ್ತು, ನಾನು ವಿದ್ಯಾಭ್ಯಾಸ ಮುಗಿಸ್ಬೇಕಾರೆ ನಮ್ಮ ಜಮೀನೆಲ್ಲ ಸ್ವಾಮಿಗೆ ಸುಮ್ಮನೆ ಗಡಿ ಎಲ್ಲ ಕೊಡ್ತಾ ಇದ್ರು, ಸುಮ್ಮನೆ ಅದರಿಂದ ಕಂಡರ್ಪಾಲ್ ಆಗಿತ್ತು. ಜೊತೆಗೆ ಸರಿ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಿರ್ಲಿಲ್ಲ, ಜಮೀನಿಗೆ ಬ್ಯಾಡ್ದೈದ ಗೊಬ್ಬರಗಳನ್ನೆಲ್ಲ ಹಾಕಿ ಜಮೀನು ಫಲವತ್ತತೆ ಎಲ್ಲ ಹಾಳು ಮಾಡಿದ್ರು. ಬ್ಯಾಡ್ದಿದ್ ಗೊಬ್ಬರ ಅಂದ್ರೆ ಏನ? ರಾಸಾಯನಿಕ ಗೊಬ್ಬರಗಳನ್ನ ಯದ್ವತ್ವದೋ ಬಳಸಿ ನಮ್ಮ ಜಮೀನು ಫಲವತ್ತತೆ ಕಳ್ಕೊಂಡಿತ್ತು. ಜೊತೆಗೆ ನಮಗೆ ಕೃಷಿಯಲ್ಲಿ ಇಂಟ್ರೆಸ್ಟ್ ಇತ್ತು, ಆ ಕಾರಣಕ್ಕೋಸ್ಕರ ನಾನು ಪಿ ಯು ಸಿಗೆ ಶಿಕ್ಷಣ ನಿಲ್ಲಿಸಿ ಕೃಷಿ ಮಾಡ್ತಾ ಬಂದ್ವಿ. ಇದರಲ್ಲೇ ನಮಗೆ ತೃಪ್ತಿ ಐತಿ ಕೃಷಿಲಿ. ಈಗ ನೀವು ಓದ್ತಾ ಇರ್ಬೇಕಾದ್ರೆ ಇಲ್ಲಿ ಜಮೀನೆಲ್ಲ ಯಾರು ನೋಡ್ಕೊತಾ ಇದ್ರು? ಇಲ್ಲ, ಮುಂಚೆ ನಾನು ಹೈಸ್ಕೂಲ್ ಎಲ್ಲ ಮಾಡ್ಬೇಕಾದ್ರೆ ಎಲ್ಲ ಗಡಿನೆ, ಸಂಪೂರ್ಣ ಗಡಿ, ಬೇರೆಯವರು ಮಾಡ್ತಾ ಇದ್ರು, ಎಷ್ಟೋ ಇಷ್ಟು ಅಂತ ಗಡಿ ಕೊಡ್ತಾ ಇದ್ರು. ಅದರಲ್ಲೇ ಸಣ್ಣ ಪ್ರಮಾಣದ ನಮ್ ಜೀವನ ನಡೀತಾ ಇತ್ತು. ನಾನು ಎಸ್ ಎಲ್ ಸಿ ಬಿಟ್ಟ ನಂತರ ಸ್ವಲ್ಪ ಅಡಿಕೆ ಮಾಡಿದ್ವಿ. ಪಿ ಯು ಸಿ ಬಿಟ್ಟ ನಂತರ ನಮ್ದು ಒಟ್ಟೊಂದು 6 ಎಕರೆ ಜಮೀನು ಇತ್ತು. ಅಷ್ಟನ್ನು ನಾವೇ ಸ್ವಂತ ಭತ್ತ ಮತ್ತೆ ಶುಂಠಿ ಹಿಂಗೆ ಎಲ್ಲ ಬೆಳೆನೂ ಬೆಳೀತಾ ಬೆಳೆಗ್ ಸ್ಟಾರ್ಟ್ ಮಾಡಿದ್ವಿ. ಮನೇಲೆಲ್ಲ ಯಾರ್ಯಾರು ಇದ್ದೀರಿ? ಮನೇಲಿ ನಮ್ ತಂದೆ ತಾಯಿ ಇದಾರೆ, ನನ್ನ ಮನೆಯವರು, ಮದುವೆ ಆಗಿ 9 ವರ್ಷ ಆಯ್ತು, ಒಬ್ಬ ಮಗ ಇದ್ದಾನೆ. ಈಗ ಜಮೀನ್ ನಿರ್ವಹಣೆ ಎಲ್ಲ ನೀವೇ ನೋಡ್ಕೊಂಬತ್ತೀರಿ? ಅವಾಗಿಂದನು ಓದ್ಬೇಕಾರಾಗಿಂದನು ನೀವೇ ನೋಡ್ಕೊಂಡ್ ಬರ್ತಿದ್ರಿ? ನಮ್ಮ ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಅದಕ್ಕೆ, ನಮ್ಮ ಕುಟುಂಬ, ನಮ್ಮ ತಂದೆ, ನನ್ನ ಮಗ ಸಣ್ಣವನು, 4 ಜನ ಇದ್ವಿ, ಎಲ್ಲ ನಮ್ಮ ಕೃಷಿ ಕುಟುಂಬನೇ, ಎಲ್ಲರೂ ಈ ಕೃಷಿ ಕೆಲಸದಲ್ಲಿ ಸಪೋರ್ಟ್ ಮಾಡ್ತಾರೆ. ಅಲ್ಲರಿ, ನೀವು ರಾಸಾಯನಿಕ ಗೊಬ್ಬರನ ಬ್ಯಾಡದ ಗೊಬ್ಬರ ಅಂತ ಹೇಳ್ಬಿಟ್ರಿ ಸರ್. ಅದ್ರಲ್ಲಿ ಏನ್ ಮಾಡ್ತೇವೆ ಈಗ, ಪೋಷಕಾಂಶಗಳು ಒಂದ್ ಬೆಳೆಗೆ 16 ಪೋಷಕಾಂಶಗಳು ಅಗತ್ಯ ಇದೆ. ಆದ್ರೆ ನಾವು ಏನ್ ಮಾಡ್ತೀವಿ ರೈತರು, ಆ ಪೋಷಕಾಂಶಗಳು ಯಾವ ಟೈಮಿಗೆ ಯಾವ್ದು ಬೇಕು ಅನ್ನೋದನ್ನ ಗೊತ್ತಿಲ್ಲದೆ ಯಾರೋ ಅಂಗಡಿಯನ್ನು ಕೇಳಿ ಅಥವಾ ಅಕ್ಕಪಕ್ಕದ ಬೇರೆ ಯಾರೋ ಮಾಡೋದನ್ನ ನೋಡಿ ನಾವು ಬಳಸ್ತೀವಲ್ಲ, ಅದು ಅಗತ್ಯಕ್ಕಿಂತ ಅನಗತ್ಯನೇ ಜಾಸ್ತಿ ಆಗ್ತದೆ. ಯಾವ್ದೇ ಬೆಳೆಗಾಗ್ಲಿ ಎಷ್ಟು ಪೋಷಕಾಂಶಗಳು ಬೇಕು, ಯಾವ ಟೈಮಿಗೆ ಬೇಕು, ಯಾವ್ಯಾವ ಬೆಳೆ ಹಂತಕ್ಕೆ ಯಾವ್ಯಾವ ಪೋಷಕಾಂಶಗಳು ಬೇಕು ಅನ್ನೋದನ್ನ ತಿಳ್ಕೊಂಡು ನಾವೊಂದು ಬಳಸಿದ್ರೆ ಅಡ್ಡಿಲ್ಲ. ನಮ್ ರೈತರಲ್ಲಿ 90% ಏನ್ ಮಾಡ್ತಾರೆ ಅಂದ್ರೆ, ಪಕ್ಕದ ಮನೇನ ಯಾರೋ ಗೊಬ್ಬರ ಹಾಕಿದ ಅಥವಾ ಇನ್ಯಾರೋ ಗೊಬ್ಬರ ಹಾಕಿದ ಅಂತೇಳಿ ಇವರು ಬೆಳೆಗೆ ಅಗತ್ಯ ಇಲ್ಲದೆ ಇದ್ರು ಇವ್ರು ಬಳಸ್ತಾರೆ. ಅವಾಗೇನು, ನಮ್ ಹಣನು ವ್ಯರ್ಥ, ಮಣ್ಣು ಹಾಳಾಗ್ತೈತಿ. ಅದು ಸೂಕ್ತ ಹೌದೋ ಅಲ್ಲೋ ನಮ್ ಬೆಳೆಗೆ ಅಂತ ತಿಳ್ಕೊಂಡು ನಾವು ಅದನ್ನ ಬಳಸಿದ ಮಾತ್ರ ಗೊಬ್ಬರ ಪೂರೈಕೆ ಆಗ್ತೈತಿ, ಸಸ್ಯನು ಚೆನ್ನಾಗಿ ಬೆಳೆಯಕ್ ಸಾಧ್ಯತೆ ಇದೆ. ಈಗ ಇಷ್ಟೆಲ್ಲ ಮಾಹಿತಿ ನೀವು ಓದ್ಬೇಕಾದ್ರೆ ತಿಳ್ಕೊಂಡಿದ್ರ, ಕ್ರಮೇಣ ನನಗೆ ಸ್ವಲ್ಪ ಇಲಾಖೆ ಸಂಪರ್ಕ ಆಯ್ತು. ಕೃಷಿ ಇಲಾಖೆ ನಮ್ಮ ರಿಪ್ಪನ್ಪೇಟೆ ನಮ್ದು LRS ಸ್ಕೇಲ್ ಬಂತು, ಹೊಸನಗರ ನಮ್ಮ ತಾಲೂಕು ಹೆಡ್ ಕ್ವಾರ್ಟರ್ಸ್ ಇಲಾಖೆ ಕಾಂಟ್ಯಾಕ್ಟ್ ಆದ್ಮೇಲೆ ನಾನು ಅಲ್ಲಿ ರೈತ ಅನುಗಾರಾಗಿ ನನ್ನ ಒಂದು 2009-10 ಇಲಾಖೆಯರು ತರಬೇತಿ ಕೊಟ್ಟು, ರೈತರಿಗೆ ತರಬೇತಿ ಕೊಡೋದ್ರ ಬಗ್ಗೆನೂ ನನಗೆ ಮಾಹಿತಿ ಕೊಟ್ಟು ಕರ್ಕೊಂಡ್ರು. ಹಂಗಾಗಿ ನನಗೆ ಇಲಾಖೆಗೆ ನನಗೂ ಸಂಪರ್ಕ ಬೆಳೀತು, ನನ್ನಿಂದ ರೈತರಿಗೆ ಸಂಪರ್ಕ ಬೆಳೀತು. ಹಂಗಾಗಿ ಏನಾಯ್ತು, ಈ ಇಲಾಖೆ ಸೌಲಭ್ಯಗಳ ಬಗ್ಗೆ ರೈತರಿಗೆ ಮಾಹಿತಿ ತಿಳಿಸ್ತಾ ಕೃಷಿಗೆ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿ ಯಾವ ಬೆಳೆಗೆ ಎಷ್ಟು ಪೋಷಕಾಂಶಗಳು ಬೇಕು, ಯಾವ ಅಗತ್ಯ ಇರೋಂಥದ್ದು ನಾವು ಯಾವ್ಯಾವ ಕೊಡ್ಬೇಕು ಅನ್ನೋದನ್ನೆಲ್ಲ ಅಂತಂತ ತಿಳ್ಕೊಂತ ಬಂದ್. ಈಗ ಅನುಗಾರ ಆದ್ಮೇಲೆ ನಿಮ್ ಸ್ವಲ್ಪ ಜವಾಬ್ದಾರಿನೂ ಜಾಸ್ತಿ ಆಯ್ತು. ಈಗ ನೀವೇನು ಕೃಷಿನ ಅಳವಡಿಸ್ಕೊಂತಿದ್ದೀರಿ, ಅದನ್ನ ಬೇರೆಯವ್ರಿಗೂ ಹೇಳ್ಬೇಕು, ಅದನ್ನ ಈ ರೀತಿ ಅಳವಡಿಸ್ಕೊಳ್ಳಿ, ಈ ತರ ಮಾಡೋದ್ರಿಂದ ನಿಮ್ಮ ಆದಾಯ ಹೆಚ್ಚು ಮಾಡ್ಕೊಳ್ಬಹುದು, ಇಳುವರಿ ಹೆಚ್ಚು ಮಾಡ್ಕೊಳ್ಬಹುದು ಅನ್ನೋ ಮಾಹಿತಿಯನ್ನೆಲ್ಲ ಕೊಟ್ರಿ ನೀವು. ಖಂಡಿತವಾಗಿ ನಮ್ಮ ಪಂಚಾಯತಿ ಒಳಗೆ ಹಸಿರೆಲೆ ಗೊಬ್ಬರ ಅಂದ್ರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಇಡೀ ಗ್ರಾಮ ಪಂಚಾಯತಿ ಒಳಗೆ ಡಯಾಂಚ ಸೆಣಬು ಅಂತ ಹೆಸರೇ ಕೇಳಿರಲ್ಲ ಅವರು ನಿಜವಾಗೂ. ಇವತ್ ಬಂದು ನಿಮ್ಗೆ ಈ ಭಾಗದಲ್ಲಿ ತೋರಿಸ್ತೀನಿ, ಪ್ರತಿ ನೀವು ಎಲ್ಲಿ ನೋಡಿದ್ರು ಡಯಾಂಚ ಸೆಣಬು ಬಳಸ್ತಾ ಇದಾರೆ. ನಮ್ಮ ಪಂಚಾಯತಿ ಫಸ್ಟ್ ಬಳಸಕ್ ಶುರು ಮಾಡಿದ್ದೆ ನಾವು. ಇದನ್ನ ನೋಡಿ ಜನ ಏನಾರ ಇವನಿಗೇನೋ ತಲೆ ಕೆಟ್ಟೈತೆ, ಸುಮ್ನೆ ಮಾಡಕ್ ಆಗದಕ್ಕೆ ಏನೋ ಗದ್ದೆಲ್ ಸದೇ ಬೆಳೆಸಿದ್ದೇನೆ, ಸುಮಾರು ಎತ್ತರ ಬೆಳೀತಿತ್ತು ಅದೊಂದು 6-7 ಏನೋ ಗದ್ದೆಲ್ ಸದೇ ಬೆಳೆಸ್ತಾ ಇದ್ದೇನೆ ಅನ್ಕೊಂಡಿದ್ರೆ. ಆದ್ರೆ ಇವತ್ತು ಯಾವ ಮಟ್ಟಕ್ಕೆ ಅದು ಇದಾಗೈತೆ ಅಂದ್ರೆ, ಜನರಿಗೆ ಪ್ರಚಾರ ಆಗೈತೆ ಅಂದ್ರೆ, ಪ್ರತಿಯೊಬ್ಬರಿಗೆ ಪ್ರಶಸ್ತಿ ಹೇಳದೆ ಬೇಡ. ನಮ್ಮನ್ನ ನೋಡಿ ನಾವು ಫಸ್ಟ್ ಗೆ ಒತ್ತಾಯ ಮಾಡಿ ಹಾಕ್ಸ್ತಿದ್ವಿ, ಈಗ ಅವ್ರಿಗೇನೆ ಅರಿವು ಆಗಿ ಅವರೇ ಬೀಜ ಹುಡ್ಕೊಂಡೋಗಿ ಕೃಷಿ ಇಲಾಖೆಯಲ್ಲಿ ಸಿಗಲ್ಲ ಅಂದ್ರೆ ಬೇರೆ ಕಡೆಯಿಂದ ತಂದು ಈಗ ಅವರೇ ಹಾಕಿ ಬೆಳೆಸ್ತಾ ಇದ್ದಾರೆ. ಯಾವಾಗ ಹಾಕ್ತೀರಿ ಅದನ್ನ, ಯಾವ ಸಮಯದಲ್ಲಿ? ಅದು ಸೂಕ್ತವಾದ ಸಮಯ, ಒಂದು 10 ಇದ್ದಾಗ ಹಾಕಿ, ಒಂದು ಸಾಲು ಅಥವಾ ಸುಣ್ಣ ನಾವು ಹಾಕ್ಬೇಕಲ್ಲ, 3 ಬೆಳೆಗೆ ಒಂದ್ಸರಿ ಬೀರ್ಕೊಂಡು ನಾವು ಡಯಾಂಚನ ಬೀಜ ಬೀರಿ ಒಂದ್ ಸಾಲು ಟ್ರಾಕ್ಟರ್ ಸುಮ್ನೆ ಒಂದೇ ಸಾಲು ಹುಟ್ಟಿ ಮಾಡಿಬಿಟ್ರೆ ಸಾಕು, ಫಸ್ಟ್ ಕ್ಲಾಸ್ ಬರ್ತೈತೆ ಡಯಾಂಚ. ಭಾರಿ ಒಳ್ಳೆ ಪೋಷಕಾಂಶ. ಇನ್ನು ಇದನ್ನ ಭತ್ತಕ್ಕೆ ಮಾತ್ರ ಅಲ್ಲ, ತೋಟಗಾರಿಕಾ ಬೆಳೆಗಳಲ್ಲೂ ಸಹ ಬಹಳ ಜನ ಬೆಳೆಸ್ತಾರೆ. ಅಡಿಕೆ ತೋಟಕ್ಕೆ ಏನು ಹೊಸದಾಗಿ ತೋಟ ಅಥವಾ ಹಳೆ ತೋಟ ಅದನ್ನು ಸುಮ್ನೆ ಅದೇನು ಮಳೆ ಪ್ರಾರಂಭ ಆಗ್ಬೇಕಾದ್ರೆ ಬೀಜ ಬೀರಿದ್ರೆ ಎಲ್ಲಾ ಕಡೆಯಿಂದ ಮೊಳಕೆ ಹೊಡಿತಿತ್ತದು. ಆಮೇಲೆ ಅದೇನು ಹೂ ಆಡ ಹಂತಕ್ಕೆ ನಾವು ಅದನ್ನ ಮಲ್ಚಿಂಗ್ ಮಾಡಿಬಿಟ್ರೆ ಬೇರೆ ಸದೇನು ಕಡಿಮೆ ಆಗ್ತು, ನಮ್ ಬೆಳೆಗಳಿಗೆ ಪೋಷಕಾಂಶನು ಸಿಕ್ತು. ಹಾಗಾಗಿ ನಿಮ್ ಭಾಗದಲ್ಲಿ ಈಗ ಸ್ವಲ್ಪ ಇದ್ರ ಬಳಕೆ ಜಾಸ್ತಿ ಆಗಿದೆ. ಇದನ್ನು ಬಳಸೋದ್ರಿಂದ ಸ್ವಲ್ಪ ರಾಸಾಯನಿಕ ಗೊಬ್ಬರನ ಬಳಕೆ ಕಡಿಮೆ ಮಾಡಬಹುದು ಅಂತ ಹೇಳಬಹುದು. ಯಾಕೆಂದ್ರೆ ಮಣ್ಣು ಸ್ಮೂತ್ ಆಗ್ತೈತಿ, ನಾವು ಈ ಸೊಪ್ಪಿನ ಅಂಶ ಬಳಸೋದ್ರಿಂದ ಕೆಲವು ಪೋಷಕಾಂಶಗಳು ಸಿಗ್ತಾವ ಬೆಳಿಗ್ಗೆ. ನಮ್ಮ ಆಹಾರ ಬೆಳೆಗೆ ಭತ್ತ ಆಗ್ಲಿ ಯಾವ್ದೇ ಬೆಳೆಗಾಗ್ಲಿ ಬೇಕಾದಂತ ಕೆಲವು ಪೋಷಕಾಂಶಗಳು ಕೆಲವು ಪರ್ಸೆಂಟೇಜ್ ಅಲ್ಲಿ ಸಿಗುತ್ತೆ. ಅವಾಗ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಕಡಿಮೆ ಮಾಡಬಹುದು. ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟರು ತಗೋಣ ಅಂತ ಕೆಪಾಸಿಟಿ ಆ ಮಣ್ಣಿಗೆ ಬಂದಿರ್ತೈತಿ ಈ ಹಸಿರೆಲೆ ಗೊಬ್ಬರಗಳನ್ನ ನಾವು ಬಳಸೋದ್ರಿಂದ. ಸರಿ, ಈಗ ನಿಮ್ದು ಜಮೀನ್ ಎಷ್ಟಿದೆ? ನಮ್ದೊಂದು 6 ಇದೆ. 6 ನಲ್ಲಿ ತರಿ ಜಮೀನ್ ಎಷ್ಟು, ಭಾಗ ಆಯ್ತು, ತೋಟ ಎಷ್ಟು? ಒಟ್ಟು ಎಲ್ಲದು ತರಿನೇ ಆಗಿತ್ತು. ನಾನು SLC ಬಿಟ್ಟ ನಂತರ ಹಂತಂತವಾಗಿ ಅಡಿಕೆ ತೋಟ ಮಾಡ್ತಾ ಬಂದ್ವಿ, ಕಮರ್ಷಿಯಲ್ ಆಗಿ ಬೇಕಲ್ಲ ಅದಕ್ಕೋಸ್ಕರ ಒಂದ್ 3 ಅಡಿಕೆ ತೋಟ ಮಾಡಿದೀವಿ. ಆ ಅಡಿಕೆಯಲ್ಲಿ ಕಾಳ್ಮೆಣ್ಸ್ ಹಾಕಿದೀವಿ, ಆಮೇಲೆ ಜೊತೆಗೆ ಕೋಕಾ ಹಾಕಿದೀವಿ. ಕೋಕಾನು ಒಳ್ಳೆ ಲಾಭದಾಯಕ ಬೆಳೆಗೇನೆ. ಏನು ಸ್ವಲ್ಪ ಮಂಗನ್ ಕಾಟ ಅಷ್ಟೇ ಬಿಟ್ರೆ, ಮಂಗ ಇಲ್ದೇ ಇರೋ ಏರಿಯಾ ಬಿಟ್ರೆ ಭಾರಿ ಚೆನ್ನಾಗ್ ಬರುತ್ತೆ, ಭಾರಿ ಒಳ್ಳೆ ಬೆಳೆ ಅದು. ಅದ್ರ ಬಗ್ಗೆ ನಾವೊಂದು ವಿಟ್ಲಾದಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅಂತಿದೆ, ಅಲ್ಲೋಗಿ ತರಬೇತಿನೂ ತಗೊಂಡಿದ್ವಿ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಕೋಕಾ ಬೆಳೆಗಂತ ನಿಜವಾಗೂ ಯಾವ ಇರಾ ಉತ್ಪಾದನೆ ಕಡಿಮೆ, ಅಷ್ಟು ಬೇಡಿಕೆ ಇದೆ ಕೋಕಾ. ಹಂಗಾಗಿ ರೈತರು ಪ್ರತಿಯೊಬ್ಬರು ಅಡಿಕೆ ತೋಟದಲ್ಲಿ ಉಪ ಬೆಳೆಯಾಗಿ ಕೋಕಾ ಬೆಳೆಯೋದು ಭಾರಿ ಸೂಕ್ತ. ಕಾಳ್ಮೆಣಸು ಮಾಡಿದೀವಿ, ಅಡಿಕೆನೂ ಇದೆ, ಚೆನ್ನಾಗಿದೆ. ಕೋಕೋಗೆ ಮಾರುಕಟ್ಟೆ ಹೇಗ್ ಮಾಡಿದ್ರಿ? ಕೋಕೋದಲ್ಲಿ ಕ್ಯಾಂಪ್ಕೋದಲ್ಲಿ ಮಾರುಕಟ್ಟೆ ಇದೆ. ಕ್ಯಾಂಪ್ಕೋ ಕೊಡ್ತೀವಿ, ಕ್ಯಾಂಪ್ಕೋದಲ್ಲಿ ಅದು ನಮ್ದು ಸ್ಟಾರ್ಟಿಂಗ್ ಈಗ. ಅವರೇ ಬಂದು ತಗೊಂಡು ಹೋಗ್ತಾರ ನೀವು ತಗೊಂಡು ಹೋಗಿ? ನಾವೊಂದು ಪ್ರೊಸೆಸಿಂಗ್ ಇದೆ, ನಾ ಪ್ರೊಸೆಸಿಂಗ್ ಅನ್ನ ಮಾಡಿ ಕೆಜಿ ಲೆಕ್ಕದಲ್ಲಿ 210 ರೂಪಾಯಿನ ಪರ್ ಡ್ರೈ ಬೀಜ. ನೀವೇ ಪ್ರೊಸೆಸಿಂಗ್ ಮಾಡ್ತೀರಾ? ಹೇಗೆ? ಅದು ನಮ್ದಿಂದ ಸ್ಟಾರ್ಟಿಂಗ್, ಈಸರಿಂದ ಬೆಳೆ ಬರ್ತಾ ಇದೆ, ನಾವೆಲ್ಲ 3 ವರ್ಷ ಅದ್ ಹಾಕಿ ಈಗ ಅದನ್ನೆಲ್ಲ ನಮಗೆ ಅಲ್ಲಿ ಕಲ್ಸಿಕೊಟ್ಟಿದ್ದಾರೆ. ಯಾವ ರೀತಿ ಅಂದ್ರೆ ಅದು ಹಣ್ಣು ಬಂದ ನಂತರ ಹಣ್ಣನ್ ಕಟಾವು ಮಾಡಿ ನಾವು ಬೀಜನ ಒಂದ್ ಕಡೆ ರಾಶಿ ಮಾಡಿದ್ರೆ ಅದ್ರ ಜೊತೆಗೆ ಈ ಬೂದಿನ ಮಿಶ್ರಣ ಮಾಡಿ ಅದನ್ನ ಕೈಯಲ್ಲಿ ತಿಕ್ಕಿದ್ರೆ ಅದ್ರಲ್ಲಿ ಮೇಲೆ ಒಂಥರ ನೋಳೆ ತರ ತೇವಾಂಶ ಇರ್ತೈತೆ, ಅದು ಇದಾಗ್ತೈತೆ. ಆಮೇಲೆ ನಾವು ಅದನ್ನ ಒಂದು ನೆರಳಲ್ಲಿ ಆರ ಹಾಕ್ಬಿಟ್ರೆ ಡ್ರೈ ಆಗ್ತೈತೆ ಬೀಜ. ಈ ರೀತಿ ಕೊಕ್ಕೋ ಹಾಕೋದ್ರಿಂದ ನಿಮ್ಗೆ ಲಾಭದಾಯಕ? ಕೊಕ್ಕೋ ಆಮೇಲೆ ಅದ್ರಲ್ಲಿ ಅಡಿಕೆ ತೋಟಕ್ಕೆ ತುಂಬಾ ಲಾಭದಾಯಕ ಅಂದ್ರೆ ತುಂಬಾ ಅದ್ರ ಎಲೆಗಳೆಲ್ಲ ಬೆಳಿತೈತಿ, ಭಾರಿ ಪೋಷಕಾಂಶ. ಆಮೇಲೆ ಕೋಕಾ ಇದು ದ್ವಿದಳ, ನಮ್ದು ಅಡಿಕೆ ಏಕದಳ. ಈ ದ್ವಿದಳ ಸಸಿಗಳಲ್ಲಿ ಅಂದ್ರೆ ವಾತಾವರಣದಲ್ಲಿ ಸಾರ್ವಜನಿಕಗಳನ್ನೆಲ್ಲ ಸ್ಥಿರೀಕರಿಸಿ ಬೇರು ಮೂಲಕ ಅಡಿಕೆಗೆ ಕೊಡ್ತಾವ, ಹಂಗಾಗಿ ಅಡಿಕೆಗೆ ಭಾರಿ ಒಳ್ಳೇದು ದ್ವಿದಳ ಆಗಿರೋ ಕೋಕೋ. ಇನ್ನು ಕಾಳು ಮೆಣಸು ಯಾವ ತಳಿ ಹಾಕಿದ್ರೆ? ಕಾಳು ಮೆಣಸು ಪಣಿಯೂರು, ಪಣಿಯೂರು ಒಂದು 800 ಬಳ್ಳಿ ಹಾಕಿದೀವಿ ನಾವು. ಫಸಲು ಬರ್ತಾ ಇದೆಯಾ? ಸ್ಟಾರ್ಟಿಂಗ್ ಆಗಿದೆ, 2 ವರ್ಷದಿಂದ ಬರ್ತಾ ಇದೆ ಈಗ ಸ್ಟಾರ್ಟಿಂಗ್ ನಮ್ದು. ಏನಾರ ರೋಗ ಬಾಧೆ ಕೀಟ ಬಾಧೆ ಏನಾರು ಇದುವರೆಗೆ ಯಾವ್ದು ಇಲ್ಲ. ಅದಕ್ಕೆ ನಮಗೆ ಯೂನಿವರ್ಸಿಟಿ ಶಿವಮೊಗ್ಗ ನವಿಲೆಯರು ಟ್ರೈಕೋಡರ್ಮ ಕೊಟ್ಟಿದ್ರು, ಅದನ್ನ ನಾವು ಏನ್ ಮಾಡಿದ್ವಿ ಈ ಸರಿ ಕೊಟ್ಟಿಗೆ ಗೊಬ್ಬರಕ್ಕೆ ಅದನ್ನ ಮಿಕ್ಸ್ ಮಾಡಿ ಪ್ರತಿ ಗಿಡಕ್ಕೂ 1 ಕೆಜಿ 2 ಕೆಜಿ ಲೆಕ್ಕದಲ್ಲಿ ಮಳೆ ಪ್ರಾರಂಭ ಆಗಕ್ಕಿಂತ ಮುಂಚೆನೆ ಬುಡಕ್ ಹಾಕಿ ಸೋಗ್ಯಾಲ ಕಡ್ದು ಮಲ್ಚಿಂಗ್ ಮಾಡಿದ್ವಿ. ಏನ್ ಪ್ರಯೋಜನ ಅದನ್ನ ಹಾಕೋದ್ರಿಂದ? ಹಾಕೋದ್ರಿಂದ ಏನು ಅಂದ್ರೆ ಈ ಟ್ರೈಕೋಡರ್ಮ ಹಾಕೋದ್ರಿಂದ ಸೂಕ್ಷ್ಮ ಜೀವಿಗಳು ಡೆವಲಪ್ ಆಗ್ತವೆ, ರೋಗಾಣುಗಳು ಬರೋಂತ ಕ್ರಿಮಿಕೀಟಗಳನ್ನೆಲ್ಲ ಅವು ರೋಗಾಣುಗಳನ್ನು ತಿಂದ ಹಾಕ್ತವೆ, ಹಂಗಾಗಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ರೋಗಕಾರಕ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗ್ತವೆ, ಹಂಗಾಗಿ ಯಾವ್ದೇ ಒಂದು ರೋಗ ಸೊರಗು ರೋಗ ಆಗ್ಲಿ ಕೊಳೆ ರೋಗ ಆಗ್ಲಿ ಬರೋದು ಮೆಣಸಿನ ಬೆಳೆ ಕಡಿಮೆ ಆಗುತ್ತೆ. ಇನ್ನು ಅಡಿಕೆ ಫಸಲು ಬರ್ತಾ ಇದೆಯಾ? ಹಾ ಬರ್ತಾ ಇದೆ. ಚೆನ್ನಾಗಿದೆ ಅಡಿಕೆ ಮರಗಳು, ಆರೋಗ್ಯವಾಗಿದೆ. ಆರೋಗ್ಯವಾಗಿದೆ. ಮಲೆನಾಡು ಭಾಗದಲ್ಲಿ ಅಡಿಕೆಗೆ ಸ್ವಲ್ಪ ರೋಗ ಅಂತ ಹೇಳ್ತಾರೆ. ಬೇರುಳ ಬಾಧೆ ಇದೆ ಈ ಭಾಗದಲ್ಲೆಲ್ಲ, ನಮಗೂ ಒಂದು 10 ಗುಂಟೆಯಲ್ಲಿ ಬೇರುಳ ಬಂದಿತ್ತು. ಅದು ಕಾರಣ ಅಂದ್ರೆ ನಮಗೆ ಸ್ವಲ್ಪ ಈ ಮರಳು ಮಿಶ್ರಿತ ಭೂಮಿ ನಮ್ಮ ಭಾಗದಲ್ಲಿ ಏನಾಗ್ತೈತೆ ಅಂದ್ರೆ ನಾವೀಗ ಭತ್ತದ ಗದ್ದೆನ ಅಡಿಕೆ ತೋಟ ಆಗಿ ಕನ್ವರ್ಟ್ ಮಾಡಿದಲ್ಲಿ ಈ ಬೇರುಳ ಬಾಧೆ ಸ್ವಲ್ಪ ಜಾಸ್ತಿ ಆಗ್ತೈತೆ. ಅದಕ್ಕೆ ಏನು ಬಸಿಗಾಲುವೆ ಒಂದು ತುಂತುರು ನೀರಾವರಿನ ಕಡಿಮೆ ಮಾಡಬೇಕು. ಈ ನಮ್ಮಲ್ಲಿ ರೈತರು ಏನ್ ಮಾಡ್ತಾರೆ ಅಂದ್ರೆ ಚಾನಲ್ ಏರಿಯಾದವರಿಗಂತೂ ನೀರಿನ ಮಿತಿನೇ ಇಲ್ಲ. ಒಂದು ಈ ದೊಡ್ಡ ಸ್ಪ್ರಿಂಕ್ಲರ್ ಹಾಕಿ ನೀರು ಜಾಸ್ತಿ ಕೊಟ್ಟಷ್ಟು ನೀರಿನ ಪ್ರಮಾಣನು ಜಾಸ್ತಿ ಬೇಕು, ಆ ಬೇರುಳಗಳು ಡೆವಲಪ್ ಆಗ್ತಾವ. ಅದಕ್ಕೆ ಏನ್ ಮಾಡಿದ್ವಿ ಲಾಸ್ಟ್ ಇಯರ್ ಇಂದ ಡ್ರಿಪ್ಪರ್ ಮಾಡಿದೀವಿ, ಹನಿ ಹನಿ ನೀರಾವರಿ. ಹೆಂಗೆ ಅಂದ್ರೆ ಈಗ ಅಡಿಕೆ ಮರಕ್ಕೆ ನಮ್ದೆಲ್ಲ ಲೀಟರ್ ಲೆಕ್ಕ, ಬಲ್ಸಿ ಮರದಿಗೆಲ್ಲ ಲೆಕ್ಕವೇ ಇಲ್ಲ, ನಮ್ದು ಲೀಟರ್ ಲೆಕ್ಕ. ಒಂದ್ ಅಡಿಕೆ ಮರಕ್ಕೆ ದಿವಸಕ್ಕೆ 12-15 ಲೀಟರ್ ನೀರ್ ಕೊಡ್ತಾ ಇದೀವಿ. ಅದು ಅಳತೆ ಪ್ರಕಾರ? ಅಳತೆ ಪ್ರಕಾರ. ಹೇಗೆ ಅದನ್ನ ನೀವು ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಿ ಸಿಸ್ಟಮ್? ಹೆಂಗಂದ್ರೆ ನಾವು ಡ್ರಿಪ್ಪರ್ ಅಳವಡಿಸ್ಕೊಂಡಿದ್ವಿ, ಫಿಲ್ಟರ್ ಹಾಕಿದೀವಿ, ಬೋರಿಂದ ಡೈರೆಕ್ಟ್ ಆಗಿ ಫಿಲ್ಟರ್, ಫಿಲ್ಟರ್ ಇಂದ ಎಲ್ಲಾ ಲೈನಿಗೂ ಸಬ್ ಲೈನ್ ಇಂದ LLDP ಪ್ರತಿ ಒಂದೊಂದು ಮರದ ಲೈನಿಗೂ ಒಂದೊಂದು ಅಡಿಕೆ ಮರಕ್ಕೆ 2-2 ಡ್ರಿಪ್ಪರ್. 1 ಗಂಟೆ ಆನ್ ಮಾಡಿದ್ರೆ ಒಂದು ಡ್ರಿಪ್ಪರ್ ಇಂದ 4 ಲೀಟರ್ ನೀರು ಹೋಗುತ್ತೆ. ಅಲ್ಲಿಗೆ ಅಂತದ್ದು 2 ಡ್ರಿಪ್ಪರ್ ಇದ್ರೆ 8 ಲೀಟರ್ ನೀರು ಒಂದು ಮರಕ್ಕೆ ಹೋಗ್ತೈತಿ. 2 ಗಂಟೆ ಬಿಟ್ರೆ 16 ಲೀಟರ್ ನೀರು ಒಂದು ಅಡಿಕೆ ಮರಕ್ಕೆ ಆ ಪ್ರಮಾಣದಲ್ಲಿ ಕೊಡ್ತಾ ಇದೀವಿ. ಜೊತೆಗೆ ಅಡಿಕೆಗೆ ನಾವು ಪೂರ್ತಿ ಸಾವಯವ ಮಾಡಕ್ ಆಗೋದಿಲ್ಲ, ಅದಕ್ಕೋಸ್ಕರ ಏನ್ ಮಾಡಿದೀವಿ ಕಮರ್ಷಿಯಲ್ ಆಗಿರೋದ್ರಿಂದ ನಾವು ಅದಕ್ಕೆ ಕೆಲವು ರಾಸಾಯನಿಕಗಳನ್ನ ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ ಗಳನ್ನ ನೀರಿನ ಮೂಲಕನೆ ಕೊಡುವಂತ ವ್ಯವಸ್ಥೆ ಮಾಡಿದೀವಿ. ಯಾವ ಮೈಕ್ರೋ ನ್ಯೂಟ್ರಿಯೆಂಟ್? ಈಗ ಸೂಕ್ಷ್ಮ ಪೋಷಕಾಂಶಗಳು ಜಿಂಕು ಬೋರಾನು ಇಂತ ಏನು 16 ಪೋಷಕಾಂಶಗಳು ಎಲ್ಲವನ್ನು ಪ್ರಧಾನ ಪೋಷಕಾಂಶಗಳನ್ನು ಬಿಟ್ಟು ಅಗತ್ಯಕ್ಕೆ ತಕ್ಕಂತೆ ಮೆಗ್ನೀಷಿಯಂ ಇವು ಎಲ್ಲವನ್ನು ಎಲ್ಲ ವಾಟರ್ ಸಾಲಬಲ್ ಬಂದಿದ್ದಾವೆ ಈಗ ನೀರಲ್ಲಿ ಕರ್ಗ ಅಂತ NPK ಸತ ನೀರಲ್ಲಿ ಕರ್ಗ ಅಂತ. ನಮ್ಮ ಬೆಳೆಗೆ ಎಷ್ಟು ಅವಶ್ಯಕತೆ ಬೇಕೋ ಅಷ್ಟು NPKನ ಪ್ರತಿ ದಿವಸಕ್ಕೆ ಒಂದು ಮರಕ್ಕೆ 1 ಗ್ರಾಮ್ ಲೆಕ್ಕದಲ್ಲಿ ಅದನ್ನ ನಾವು ಎಷ್ಟು ಮರ ಇದೆ ನಮ್ದು ಅಷ್ಟಕ್ಕೆ ನಾವು ಇಂಟು ಮಾಡ್ಕೊಂಡು ಒಂದು ದಿವಸಕ್ಕೆ ಎಷ್ಟು ಕೆಜಿ ಕೊಡ್ಬೇಕು ಅಷ್ಟನ್ನ ನೀರಲ್ಲಿ ಬ್ಯಾರಲ್ ಅಲ್ಲಿ ಕರಗಿಸಿ ಅದಕ್ಕೆ ಒಂದು ಪಂಪ್ ಅಲ್ಲಿ ಆ ಫಿಲ್ಟರ್ಗೆ ಲಿಫ್ಟ್ ಮಾಡ್ತೀವಿ. ಆ ಫಿಲ್ಟರ್ ಅಲ್ಲಿ ಎಲ್ಲದು ನೀರಿನ ಜೊತೆ ಮಿಕ್ಸ್ ಆಗಿ ಎಲ್ಲಾ ಅಡಿಕೆ ಮರಕ್ಕೂ ನಮ್ದು 1,500 ಅಡಿಕೆ ಮರ ಐತೆ, 1,500 ಅಡಿಕೆ ಮರಕ್ಕೂ 1/2 ಗಂಟೆ ಒಳಗೆ ನಮ್ದು ಗೊಬ್ಬರ ಕೊಟ್ಟು ಹಾಕ್ತೀವಿ. ಯಾವ್ದು ಲೇಬರ್ ಅವಶ್ಯಕತೆ ಇಲ್ಲ. ಈಗ ಅಡಿಕೆ ಮರನ ಬುಡ ಬಿಡಿಸೋದು, ಗೊಬ್ಬರ ಹಾಕೋದು, ಮಣ್ಣು ಹಾಕೋದು ಆತರ ವ್ಯವಸ್ಥೆ ಯಾವ್ದು ಇಲ್ಲ, ಮಾಡ್ತಾ ಇಲ್ಲ. 3 ವರ್ಷದಿಂದ ಮಾಡ್ತಾ ಇಲ್ಲ. ಹಾಗಾದ್ರೆ ನೀವೀಗ ಕೂಲಿ ಆಳುಗಳ ಮೇಲೆ ಹೆಚ್ಚಿಗೆ ಅವಲಂಬಿತರಾಗಿಲ್ಲ? ಡಿಪೆಂಡೇ ಇಲ್ಲ ಅಡಿಕೆ ತೋಟಕ್ಕೆ ಮಾತ್ರ, ನಾವು ಆಳಿನ ಮೇಲೆ ಡಿಪೆಂಡೇ ಇಲ್ಲ. ಈ ಬಸಿಗಾಲುವೆ ಒಂದು ಕ್ಲೀನ್ ಮಾಡಬೇಕು, ಈಗ ಮಾಡಿದೀವಿ. ನೆಕ್ಸ್ಟ್ ನಮಗೆ ಅಡಿಕೆ ಕೊಯ್ಲುವರೆಗೂ ಒಂದು ಆಳು ನಮಗೆ ಅಡಿಕೆ ತೋಟಕ್ಕೆ ಬೇಡ ಅವಶ್ಯಕತೆ ಇಲ್ಲ. ಇನ್ನು ಅಡಿಕೆ ಸುಲ್ತ ಇಲ್ಲವಾ? ಅಡಿಕೆ ಸುಲ್ತ ನಮಗೆ ಇಲ್ಲಿ ಲೋಕಲ್ ಆಗಿ ನಮ್ಮ ಊರಲ್ಲೇ ಅಡಿಕೆ ಚಪ್ರ ಅಂತ ಮಾಡ್ಕೊಳ್ತಾರೆ, ಅಲ್ಲಿಗೆ ತಗೊಂಡೋಗಿ ಹಾಕ್ತಿವಿ. ಅವರು ನಮಗೆಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ, ಅವರಿಗೆ ಡಬ್ಬಕ್ಕೆ ಇಂಚಿಷ್ಟು ಅಂತ ಒಂದು ಬೆಲೆ ಫಿಕ್ಸ್ ಮಾಡಿರ್ತಾರೆ, ಅಷ್ಟನ್ನು ಕೊಟ್ಟರೆ ನಮಗೆಲ್ಲ ರೆಡಿ ಮಾಡಿ ಕೊಡ್ತಾರೆ. ನಾವು ಅದನ್ನ ತಂದ್ಕೊಂಡು ಬೇಯಿಸಿ ಒಣಸಿ ಮಿಷನ್ ಅಲ್ಲಿ ಸುಲಿತಾರ? ಹೇಗೆ? ಇಲ್ಲ, ಮ್ಯಾನ್ಯುಯಲ್ ಮಿಷನ್ ಅಲ್ಲಿ ನಮಗೆ ಸ್ವಲ್ಪ ಸಣ್ಣ ಸಣ್ಣ ಅಡಿಕೆ ಗಾಯ ಆಗೋದ್ರಿಂದ ನಮಗೆ ಮಾರ್ಕೆಟ್ ಗೆ ಸ್ವಲ್ಪ ಸಮಸ್ಯೆ ಆಗ್ತೈತಿ. ಇಲ್ಲಿ ಮ್ಯಾನ್ಯುಯಲ್ ನಮಗೆ ಜನ ಸಿಗ್ತಾರೆ ಸಿಗ್ತಾರೆ ಹಂಗಾಗಿ ಇಲ್ಲೇ ಮ್ಯಾನ್ಯುಯಲ್ ಅಡಿಕೆ ರೆಡಿ ಮಾಡ್ತಾರೆ. ಇನ್ನು ಇದಿಷ್ಟು ವಾಣಿಜ್ಯ ಬೆಳೆಗಳಿಗೆ ಸಂಬಂಧಪಟ್ಟಂತೆ, ಇನ್ನು ಭತ್ತಕ್ಕೆ ಬರೋಣಂತೆ. ಭತ್ತ ಒಂದು 3 ಎಕರೆ ಭತ್ತ ಮಾಡ್ತಾ ಇದೀವಿ. ಭತ್ತ ಇಂಪಾರ್ಟೆಂಟ್ ಆಹಾರ ಬೆಳೆ, ಭತ್ತಕ್ಕೆ ಮಾತ್ರ ನಾವು ಕೆಮಿಕಲ್ ಯೂಸ್ ಮಾಡಲ್ಲ. ಯಾಕೆ ಅಂದ್ರೆ ನಾವು ಊಟ ಮಾಡೋದೇ, ನಾವು ಮಾರಾಟ ಮಾಡಿರು ಬೇರೆಯವ್ರು ಊಟ ಮಾಡ್ತಾರೆ, ಹಾಗಾಗಿ ಪಾಯ್ಸನ್ ಆಗ್ಲಿ ಮತ್ತೊಂದು ಯಾವ್ದು ಯೂಸ್ ಮಾಡೋದಿಲ್ಲ. ನಮ್ದು ಜಾನುವಾರು ಇದಾವೆ, ಲೋಕಲ್ ವೆರೈಟಿನ ಎಲ್ಲ ಜಾನುವಾರು ಇದಾವೆ. ಕಾಂಕ್ರೀಟ್ ಕೊಟ್ಟಿಗೆ ಮಾಡಿದೀವಿ, ಒಂದು ಬಯೋಡೈಜೆಸ್ಟ್ ಅಂತೇಳಿ ಸಿಮೆಂಟ್ ಇದ್ದು ದೊಡ್ಡ ತೊಟ್ಟಿ ಮಾಡಿದೀವಿ, ಸುಮಾರು 1,00,000 ರೂಪಾಯಿ 20 ಅಡಿ ಒಳ ಇದ್ದು 6 ಅಡಿ ಕೊಟ್ಟಿಗೆ. ಏನೇ ಕಸ ಕಡ್ಡಿ ಏನಿದ್ರು ಆ ಟ್ಯಾಂಕಿ ಹಾಕ್ತಿವಿ, ಅಲ್ಲಿಂದ ಕೊಳತು ಪೂರ್ತಿ ನೀರಾಗಿ ಆ ನೀರನ್ನ ಭತ್ತದ ಗದ್ದೆಗೆ ಕಳಿಸ್ತೀವಿ. ಸ್ಲರಿನ ಎಲ್ಲಾ ಗದ್ದೆಗೂ ಪೈಪ್ ಲೈನ್ ಐತೆ, ಪೈಪ್ ಲೈನ್ ಮೂಲಕ ಪ್ರತಿ ಗದ್ದೆಗೂ ಸ್ಲರಿ ಹೋಗುತ್ತೆ. ಅದರಲ್ಲಿ ಏನು ನಮ್ ಸ್ಲರಿ ಇದೆ ಭತ್ತದ ಗದ್ದೆಗೆ ನಂಬರ್ 1 ಅಂತ ಬಹಳ ಚೆನ್ನಾಗಿ ಬರುತ್ತೆ. ಎಲ್ಲ ಬೇಕಾದಂತ ಪೋಷಕಾಂಶಗಳು ಎಲ್ಲವೂ ನಮಗೆ ಭತ್ತದ ಬೆಳೆ ಸಿಗ್ತವೆ. ಈ ರೀತಿಯಾಗಿ ಭತ್ತದ ಬೆಳೆ ನಾವು ಅದರಲ್ಲಿ ಬಳಸ್ತಾ ಇದೀವಿ. ಯಾವ ತಳಿಯನ್ನು ಹಾಕ್ತೀರಿ ಭತ್ತ? ನಾವು ಸಾಮಾನ್ಯವಾಗಿ 1 ವರ್ಷ ದಪ್ಪ ಭತ್ತ ಹಾಕ್ತಿವಿ, 1 ವರ್ಷ ಸ್ಥಳೀಯ ಭತ್ತ ಹಾಕ್ತಿವಿ. ಸಣ್ಣ ಭತ್ತ ನಾವೇನ್ ಮಾಡ್ತೀವಿ, ಈ ವರ್ಷ ಸಣ್ಣ ಭತ್ತ ಹಾಕಿದೀವಿ, ಈ ವರ್ಷಕ್ಕೆ ನಮಗೆ ಬರೋ ವರ್ಷಕ್ಕೆ ಆಗಷ್ಟು ಊಟಕ್ಕೆ ನಾವೇ ಇಟ್ಕೊಂತೀವಿ. ಬರೋ ಸರಿ ದಪ್ಪ ಭತ್ತ ಮಾಡ್ತೀವಿ, ಅದನ್ನ ಮಾರಾಟ ಮಾಡ್ತೀವಿ. ಹಿಂಗೆ 2 ವರ್ಷಕ್ಕಾಗಷ್ಟು ನಮಗೆ ಸಾಕಾಗ್ತೈತಿ. ಈ ವರ್ಷ ಅದಕ್ಕೆ ಸಣ್ಣ ಭತ್ತ ಹಾಕಿದೀವಿ. ಈಗ ಸಂಪೂರ್ಣ ನೀವು ಸಾವಯವದಲ್ಲೇ ಬೆಳೆದಿರೋದ್ರಿಂದ ಇದಕ್ಕೇನಾರ ವಿಶೇಷ ಬೆಲೆ ಕೊಟ್ಟು ಕೊಂಡ್ಕೊಂಡು ಹೋಗ್ತಾರೆ ಹೊರಗಡೆಯಿಂದ? ಕೆಲವರು ನಮಗೆ ಮಾಸ್ಟರ್ಗಳಿಗೆ ಅಂತರಿಗೆಲ್ಲ ಲಾಸ್ಟ್ ಇಯರ್ ಸಣ್ಣ ಭತ್ತಲ್ಲಿ ಕೊಟ್ಟಿದ್ವಿ. ಅಂದ್ರೆ ನೀವೇ ಅಕ್ಕಿ ಮಾಡಿಸಿ ಕೊಡ್ತೀರ ಅವ್ರಿಗೆಲ್ಲ? ಕೆಲವು ಮಾಸ್ಟರ್ಗಳಿಗೆ ಅಕ್ಕಿ ಮಾಡಿ ಕೊಡ್ತಾ ಇದ್ವಿ, ಅವ್ರಿಗೆ 25 ಕೆಜಿ ಬ್ಯಾಗ್ ಮಾಡಿ ಈ ತರ ಮಾಡಿ ಕೊಡ್ತಾ ಇದ್ವಿ. ಇದು ಒಳ್ಳೇದಲ್ವಾ ಗುರುರಾಜ್ ಅವರೇ? ಯಾಕೆ ಅಂತೇಳಂದ್ರೆ ಈಗ ರೈತರು ಭತ್ತ ಬೆಳೆದಿದ್ದನ್ನ ತಗೊಂಡೋಗಿ ಮಿಲ್ಲಿಗೆ ಹಾಕ್ಬಿಟ್ಟು ಮಿಲ್ನವ್ರು ಅಕ್ಕಿ ಮಾಡಿಸಿ ಅವ್ರು ಮಾರಾಟ ಮಾಡೋಕ್ಕಿನ್ನ ಗುಣಮಟ್ಟದ ಭತ್ತವನ್ನ ನಾವೇ ಬೆಳೆದಾಗ ನಾವೇ ಈ ತರದ ಒಂದ್ 4 ಜನ ಗ್ರಾಹಕರನ್ನ ಹುಡುಕೊಂಡು ಅವ್ರಿಗೆ ಅಕ್ಕಿ ಮಾಡಿಕೊಟ್ರೆ ನಮಗೆ ಒಂದ್ 4 ಕಾಸು ಲಾಭ ಸಿಗುತ್ತೆ. ಖಂಡಿತ. ಹೆಂಗೆ ಅಂದ್ರೆ ಈ ಭತ್ತದಲ್ಲಿ ನಾವೊಂದು 10 ಜನ ಅಫಿಷಿಯಲ್ ನ ಫಿಕ್ಸ್ ಮಾಡ್ಕೊಂಡ್ರೆ ಸಾಕು. ಉದಾಹರಣೆ ಯಾವ್ದೋ ಒಂದ್ 2 ಸ್ಕೂಲ್ ಮಾಸ್ಟರ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಬಿಟ್ರೆ ಸಾಕು. ಹೆಂಗೆ ಅಂದ್ರೆ ಒಬ್ಬರಿಂದ ಅವ್ರ ಫ್ರೆಂಡ್ಸ್ ಹೇಳ್ತಾರೆ. ಅಲ್ಲಿ ಹೆಂಗೆ ಅಂದ್ರೆ ಈಗ ಒಬ್ಬರಿಗೆ 25 ಕೆಜಿ ತಿಂಗಳಿಗೆ ಆದ್ರೆ ನಮಗೆ 10 ಜನ ಮಾಸ್ಟರ್ಗಳು ಸಿಕ್ಕರೆ ತಿಂಗಳ 2 ವರ್ಕಿಂಟಲ್ ಆರಾಮಾಗಿ ಮೇಂಟೈನ್ ಮಾಡಬಹುದು. ಬಾರಿ ಈಸಿ ಮೆಥಡ್ ಇದು. ಈಗ ಯಾಕೆಂದ್ರೆ ಪ್ರತಿಯೊಬ್ಬರು ತಿಳಿದಾರು ಆರ್ಗ್ಯಾನಿಕ್ ನೇ ಕೇಳ್ತಾರೆ. ಯಾಕಂದ್ರೆ ಇವತ್ತಿನ ಕಾಯಿಲೆಗಳು ಜಾಸ್ತಿ ಇದೆ, ವಿಧ ವಿಧವಾದ ಕಾಯಿಲೆಗಳಿದಾವೆ. ಎಲ್ಲಾ ಬರೋದು ಆಹಾರದಿಂದನೇ. ಆಹಾರಕ್ಕೆ ನಾವು ಬಹಳ ವಿಷಪೂರಿತ ರಾಸಾಯನಿಕಗಳ ಬಳಕೆ ಮಾಡೋದ್ರಿಂದ ಅದು ಆಹಾರದ ಮೂಲಕ ಮನುಷ್ಯನ ದೇಹ ಸೇರಿ ಕಾಯಿಲೆ ಸ್ಟಾರ್ಟ್ ಆಗ. ಹಂಗಾಗಿ ಸಾವಯವ ಅಕ್ಕಿಗೆ ಬಹಳ ಮಹತ್ವ ಕೊಡ್ತಾರೆ, ತಿಳಿದರು ಗೊತ್ತಿದ್ದಾರೆ ಆದಷ್ಟು ಜನ. ಈ ರೀತಿ ನಾವು ಮಾರಾಟ ಮಾಡಕ್ ಸಾಧ್ಯ ಇದೆ ಖಂಡಿತ. ಈಗ ನಿಮ್ಗೆ ಇಷ್ಟೆಲ್ಲ ಆಸಕ್ತಿ ಇರೋದ್ರಿಂದ ಈಗ ಬೇರೆ ಬೇರೆ ತೋಟಗಾರಿಕಾ ಇಲಾಖೆ ಇರ್ಬೋದು, ಕೃಷಿ ವಿಶ್ವವಿದ್ಯಾನಿಲಯ ಇರ್ಬೋದು, ಹಲವಾರು ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತವೆ, ಅದರಲ್ಲೆಲ್ಲ ಭಾಗವಹಿಸ್ತೀರಾ ನೀವು? ಖಂಡಿತವಾಗಿ. ನನಗೆ ಯಾವುದೇ ಇಲಾಖೆ ಕಾರ್ಯಕ್ರಮ ಗೊತ್ತಾಯ್ತು ಅಂದ್ರೆ ನಾನು ಹೋಗೇ ಹೋಗ್ತೀನಿ. ಶಿವಮೊಗ್ಗ ಆಗ್ಲಿ, ನಮ್ಮ ಹೊಸನಾರ ಆಗ್ಲಿ, ಬೆಂಗಳೂರಿಗೆ ಪ್ರತಿ ಕೃಷಿ ಮೇಳಕ್ಕೂ ನಾವು ತಪ್ಪಿಸೋದಿಲ್ಲ. 2 ದಿವಸ ಹೋಗ್ತೀವಿ, ನಮಗೆ ಏನು ಇದರಲ್ಲಿ ತಿಳ್ಕೊಣ ಅಂತದೆ, ಪ್ರತಿಯೊಂದು ಸ್ಟಾಲ್ ಓಡಾಡ್ತೀವಿ. ಅಲ್ಲಿ ಏನು ತಾಕುಗಳು, ಬೆಳೆ ತಾಕುಗಳು ಮಾಡಿರ್ತಾರೆ, ನಮಗೆ ಯಾವ್ದನ್ನು ಅಳವಡಿಸ್ಕೋಬಹುದು ಪ್ರತಿಯೊಂದು ನೋಡಿ ಅದರಿಂದ ಮಾಹಿತಿ ತಗೊಂಡು ಅವ್ರನ್ನ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾಹಿತಿ ತಿಳ್ಕೊಬರ್ತೀವಿ. ಇತ್ತೀಚೆಗೆ ತೋಟಗಾರಿಕಾ ಇಲಾಖೆಯವರು ಸಸ್ಯ ಸಂತೆ ಅಂತೆಲ್ಲ ಮಾಡಿದ್ರು, ತಾವೇನಾದ್ರು ಭೇಟಿ ಕೊಟ್ಟಿದ್ರೆ? ಖಂಡಿತ. ಆದ್ರೆ ಸಸ್ಯ ಸಂತೆ ಇದೆ ಅಂತೇಳಿ ನಮ್ಮ ಫ್ರೆಂಡ್ಸ್ ಹೇಳಿದ್ರು, ಅರ್ಧ ಉದ್ದೇಶ ಅದಕ್ಕೆ ಹೋದ್ವಿ. ಅಲ್ಲಿ ನಮಗೆ ಬೇಕಾದಂತ ಮಾವಿನ ತಳಿ ಗಿಡ, ಅಪ್ಪೆಮಡಿ ಗಿಡ, ಎಲ್ಲಾ ವೆರೈಟಿ ಅಲಂಕಾರಿಕ ಗಿಡಗಳು, ಪ್ರತಿಯೊಂದು ಹಳ್ಳಿ ರೈತರಿಂದ ಹಿಡಿದು ಸಿಟಿಯಲ್ಲಿ ಇರೋರಿಗೂ ಎಲ್ಲಾ ವಿಧವಾದ ಗಿಡಗಳನ್ನು ಅಲ್ಲಿ ಇಟ್ಟಿದ್ರು. ಈ ಪೇಟೆಯರಿಗೆ ಅಲಂಕಾರಿಕ ಗಿಡಗಳು ಬೇಕು, ನಮ್ಮ ಹಳ್ಳಿಯರಿಗೆ ಹಣ್ಣು ಮತ್ತೊಂದು ಇತರ ತೆಂಗಿನ ಗಿಡ, ಪ್ರತಿಯೊಂದು ಗಿಡ ಎಲ್ಲದು ಮಾರಾಟಕ್ಕಿತ್ತು. ರೇಟು ಬಹಳ ರಿಯಾಯಿತಿ ಇತ್ತು. ನಾವು ಅದೇ ದಿನ ಖಾಸಗಿ ನರ್ಸರಿ ಹೋದಾಗ ಈ ಅದೇ ತಳಿಗೆ ಅಲ್ಲಿಗಲ್ಲಿಗೂ ಭಾರಿ ವ್ಯತ್ಯಾಸ ಐತೆ. ಸರ್ಕಾರದ್ದು ನಮ್ಮ ಸಸ್ಯ ಸಂತೆಯಲ್ಲಿ ರೇಟ್ ತುಂಬಾ ಕಡಿಮೆ ಇತ್ತು, ಅದನ್ನ ಜನರು ಉಪಯೋಗ ಪಡ್ಕೋಬೇಕು. ಈಗ ನೀವೇನಾರ ಸಸಿಗಳನ್ನು ತಂದ್ರೆ ಅಲ್ಲಿಂದ ಇಷ್ಟಪಟ್ಟು ಏನ್ ತಂದಿದ್ರಿ? ಅಪ್ಪೆ ಮಾವಿನ ಗಿಡಗಳನ್ನ, ಮತ್ತೆ ಜಾಯಿಕಾಯಿ ಇದ್ರ ಗಿಡ, ಜೊತೆಗೆ ಮಲ್ಲಿಕಾ ಹಣ್ಣಿನ ಮಾವಿನಕಾಯಿ ಮಾವಿನ ಹಣ್ಣಿನ ಗಿಡ ತಂದಿದೆ. ಇದನ್ನೆಲ್ಲ ನೆಡ್ಲಿಕ್ಕೆ ನಿಮ್ಗೆ ಬೇರೆ ಜಾಗ ಇದೆ? ತೋಟದಲ್ಲಿ ಅಕ್ಕಪಕ್ಕಲ್ಲ ಸ್ವಲ್ಪ ಜಾಗ ಇದೆ, ಅಲ್ಲಿ ನೆಡಕ್ಕೆ ತಂದಿದೆ. ಅಡಿಕೆ ತೋಟದಲ್ಲೇನೆ ಇದನ್ನ ಒಂದು ಅಂತರ್ ಬೆಳೆಯಾಗಿ ಮಾಡ್ತಾರೆ. ಅಂತರ್ ಬೆಳೆಯಾಗಿ ಜಾಯಿಕಾಯಿ ಮತ್ತೆ ಲವಂಗ ಇದನ್ನೆಲ್ಲ ಹಾಕಿ ಮಾವಿನ ಗಿಡ ಪಕ್ಕದಲ್ಲಿ ಬದು ಪಕ್ಕದಲ್ಲಿ ಹಾಕಿ. ಸರಿ, ಇದಿಷ್ಟಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಏನ್ ಮಾಡ್ಕೊಂಡಿದ್ರಿ? ಈಗ ಮಲೆನಾಡಿನಲ್ಲಿ ಮಳೆ ಬೇರೆ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ತುಂಬಾ ಕಡಿಮೆ ಅಂದ್ರೆ ತುಂಬಾ ಕಡಿಮೆ. ನಮ್ದು ಒಂದು 6 ಬೋರು ಹೊಡೆದಿದ್ವಿ. 6 ಬೋರು 6 ಬೋರು ಎಷ್ಟು ಎಕರೆಗೆ? ನಮ್ದು 6 ಎಕರೆಗೆ 6 ಎಕರೆಗೆ 6 ಬೋರು. 2 ಬೋರು ಫೇಲ್ ಆಯ್ತು, 2 ಬೋರು 1.5 ಇಂಚ್ ಬಂತು, ಇನ್ 2 ಬೋರು 3.5 ಇಂಚ್ 2 ಬೋರ್ ಇದೆ. ಅದನ್ನ ನಾವ್ ಯಾವ ರೀತಿ ಅಂದ್ರೆ ಈಗ ನಿಧಿ ಯಾವ ರೀತಿ ಬಳಕೆ ಮಾಡಬೇಕು ಆ ರೀತಿ ಬಳಕೆ ಮಾಡ್ತಾ ಇದೀವಿ ನೀರನ್ನ ಮಾತ್ರ. ಖಂಡಿತವಾಗಿ ನಮಗೆ ಬೇಸಿಗೆಯಲ್ಲಿ ಇಷ್ಟೆಲ್ಲ ಜನ ಬೊಬ್ಬೆ ಹಾಕಾರಲ್ಲ ನೀರು ನೀರು ಅಂತೇಳಿ, ನಾವು ಪ್ರತಿ ದಿವಸ 2 ಗಂಟೆ ಮಾತ್ರ ಯೂಸ್ ಮಾಡ್ತಿದ್ವಿ. ನಮ್ 3 ಎಕರೆ ಅಡಿಕೆ ತೋಟಕ್ಕೆ 2 ಗಂಟೆ ಆನ್ ಮಾಡಿಬಿಟ್ರೆ ನಮ್ದು ಅಷ್ಟನ್ನು 3 ಎಕರೆ ತೋಟ ನೀರಾಗಿ ಹೋಗೋದು. ಕರೆಂಟ್ ಒಂದು ನಮಗೆ ಕರೆಕ್ಟ್ ಆಗಿ ಇತ್ತು ಅಂತ ಜೊತೆಗೆ ಮನೆ ಹತ್ತಿರ ಒಂದು ಇರೋ ಬೋರ್ವೆಲ್ ಗೆ ನಾವು ಬೋರ್ವೆಲ್ ರೀಚಾರ್ಜ್ ಮಾಡಿದ್ವಿ. ಸುಮಾರು ಈಗ 6-7 ವರ್ಷಗಳ ಹಿಂದೆನೆ ಈ ಮನೆ ಮತ್ತೆ ನಮ್ ದನದ ಕೊಟ್ಟಿಗೆ ನೀರೇನೈತೆ ಅದನ್ನ ಪೂರ್ತಿ ಹಿಂಗ ಹಂಗೆ ಬೋರಿಗೆ 7 ಆಳ ಗುಂಡಿ ಮಾಡಿ ಅದಕ್ಕೆ ಕೆಸಿಂಗ್ ಪೈಪ್ ಹೋಲ್ ಮಾಡಿ ಮೆಸ್ ಹಾಕಿ ಜಲ್ಲಿ ಗಿಲ್ಲಿ ಎಲ್ಲ ಹಾಕಿ ಅದು ಫಿಲ್ಟರ್ ಮಾಡೋ ಒಂದು ವ್ಯವಸ್ಥೆ ಇದೆ. ಆ ರೀತಿಯಾಗಿ ಈಗ ಒಂದು 6-7 ವರ್ಷದಿಂದ ಬೋರ್ವೆಲ್ ನೀರನ್ನ ರೀಚಾರ್ಜ್ ಮಾಡ್ತಾ ಇದ್ವಿ. ಅದು ನಮಗೆ ಭಾರಿ ಹೆಲ್ಪ್ ಆಗಿದೆ. ಅನುಕೂಲ ಆಗಿದೆಯಾ? ಖಂಡಿತವಾಗಿ ಇಳುವರಿ ಜಾಸ್ತಿ ಆಗಿದೆ. ಮೊದಲು ನಮಗೆ ನೀರು ಕಡಿಮೆ ಇತ್ತದು, ಸಣ್ಣ ಮೋಟರ್ ಹಾಕಿದ್ವಿ, ಆಮೇಲೆ ನೀರು ಇಂಪ್ರೂವ್ ಆಯ್ತು. ಈಗ 5 HP ಮೋಟರ್ ಹಾಕಿದೀವಿ, ನೀರು ಹೊಡಿತಾ ಇದೀವಿ, ನಮಗೇನ್ ತೊಂದರೆ ಇಲ್ಲ. ಈಗ ಒಂದೆರಡು ಬೋರ್ ಫೇಲ್ ಆಗಿದೆಯಲ್ಲ, 2 ಬೋರ್ ಹತ್ತ ನೀರು ಬಂದೇ ಇಲ್ಲ, ಕೆಳಗಡೆ ಗದ್ದೆ ಹೊಡೆದಿದ್ವಿ, ಬಂದೇ ಇಲ್ಲ, ಫೇಲ್ ಆಯ್ತು. ಆಲ್ರೆಡಿ ಇನ್ನೆರಡು ಬೋರ್ ಹಂಗೆ ಸೇಫ್ಟಿ ಇರ್ಲಿ ಅಂತ ಹೇಳಿ ಸಣ್ಣ ನೀರ್ ಹಂಗೆ ಬಿಟ್ಟಿದೀವಿ, ತೀರಾ ಅಗತ್ಯ ಬಿದ್ದ ಬಳಸ್ಕೊಳಕ್ಕಾಗಿ ಈ 2 ಬೋರ್ ಮಾತ್ರ ರನ್ನಿಂಗ್ ಅಲ್ಲಿದೆ. ಸರಿ ಗುರುರಾಜ್ ಅವರೇ, ಬಹಳ ಒಳ್ಳೆ ಒಂದು ನಿರ್ಧಾರವನ್ನು ತಗೊಂಡಿದ್ರಿ. ನಾವು ನೀರನ್ನು ಬರೀ ತೆಗೆದು ಬಳಸೋದಷ್ಟೇ ಆಗ್ಬಾರ್ದು, ಪುನಃ ನಾವು ಬಳಸಿದ ನೀರು ಸ್ವಲ್ಪ ಮಟ್ಟಿಗಾರು ಒಳಗಡೆ ಅಂತರ್ಜಲದ ರೂಪದಲ್ಲಿ ಸುಮ್ನೆ ಎಲ್ಲೋ ಹರಿದು ಹೋಗುವಂತ ನೀರನ್ನ ನಾವು ತಡೆಗಟ್ಟಬಿಟ್ಟು ಸ್ವಲ್ಪ ಇಂಗು ಹಾಗೆ ಮಾಡಿದ್ರೆ ಮುಂದೆ ನಾವು ಅದು ಅಂತರ್ಜಲದ ರೂಪದಲ್ಲಿ ಮತ್ತೆ ಪುನಃ ತೆಗೆದು ಅದನ್ನ ಹೊರಗಡೆ ನಾವು ಬಳಸಲಿಕ್ಕೆ ಅನುಕೂಲ. ಅಂತರ್ಜಲ ನಿಜವಾಗೂ ಫಿಕ್ಸ್ಡ್ ಇದ್ದಂಗೆ, ನಾವೇನೀಗ ಬೋರ್ವೆಲ್ ರಿಚಾರ್ಜ್ ಮಾಡ್ತೀವಲ್ಲ, ಡೆಪಾಸಿಟ್ ಇಟ್ಟಂಗೆ ಅದನ್ನ ಮಳೆ ನೀರನ್ನ ನಾವು ಭೂಮಿ ಒಳಗೆ ಇಳಿಸಿದ ನೆಕ್ಸ್ಟ್ ನಾವು ಅದನ್ನ ಉಪಯೋಗಿಸಬಹುದು. ನಾವಲ್ದೇ ಇದ್ರು ಅಕ್ಕಪಕ್ಕ ಯಾರಿಗ ಯಾವ ಬೋರಿಗಾರು ಹೋಗ್ಲಿ, ಆದ್ರೆ ಭೂಮಿ ಒಳಗಂತೂ ಹೋಗಿ ಹೋಗ್ತದೆ. ಭೂಮಿ ಒಳಗೆ ಹೋಗೋದ್ರಿಂದ ಯಾರಿಗಾರು ರೈತರಿಗೆ ಉಪಯೋಗ ಆಗಿ ಆಗ್ತದೆ, ಅಂತರ್ಜಲ ವೃದ್ಧಿ ಆಗಿ ಆಗ್ತದೆ 100%. ಈಗ ಸರ್ ನಿಮ್ ಭಾಗದಲ್ಲಿ ಈ ತರ ಎಷ್ಟು ಜನ ಬೋರ್ ಕೊರ್ಸಿದ್ದಾರೆ? ನಮ್ ಭಾಗದಲ್ಲಿ ಪ್ರತಿ ಮನೆಯಲ್ಲೂ ಬೋರ್ ಇದಾವೆ, ಆದ್ರೆ ಬೋರ್ವೆಲ್ ರೀಚಾರ್ಜ್ ಮಾಡಿದಾರೆ ಯಾರು ಇಲ್ಲ. ಆದ್ರೆ ಕೆಲವರಿಗೆ ನಾನು ಈ ಸರಿ ಒತ್ತಾಯ ಮಾಡಿ ಹೇಳಿದೀನಿ, ಕೆಲವರೊಂದು 4-5 ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ, ನಾವು ಮಾಡ್ಬೇಕು ಅಂತೇಳಿ ಅವ್ರ ಆಸಕ್ತಿ ಇದೆ. ಇದಕ್ಕೆ ಏನಂದ್ರೆ ಇಲಾಖೆಯಲ್ಲಿ ಸ್ವಲ್ಪ ಸರ್ಕಾರದಿಂದ ಇದ್ರ ಬಗ್ಗೆ ಹೆಚ್ಚು ಉತ್ತೇಜನ ಕೊಡಬೇಕು. ಏನ್ ಮಾಡಿದ್ರು ಅಂದ್ರೆ ಈ ಪಂಚಾಯತಿ ಬೋರ್ವೆಲ್ ಗಳಿಗೆಲ್ಲ NREG ಒಳಗೆ ಮಾಡಿದ್ರು, ಜೊತೆಗೆ ಖಾಸಗಿ ಅವರಿಗೂ ಆಸಕ್ತಿ ಇರೋಂತವರಿಗೆ ಒಂದು ಬೋರ್ವೆಲ್ ರೀಚಾರ್ಜ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ರು ಭಾರಿ ಒಳ್ಳೇದು. ಯಾಕಂದ್ರೆ ಈಗ ಇವತ್ತಿನ ದಿವಸದಲ್ಲಿ ಇಂತ ಜುಲೈ ತಿಂಗಳಲ್ಲೂ ಮಳೆ ಇಲ್ಲ, ಮುಂದೆ ಯಾವ ರೀತಿ ಬರಗಾಲ ಆಯ್ತು ಗೊತ್ತಿಲ್ಲ. ಗುರುರಾಜ್ ಅವರೇ, ಒಂದು ಬೋರ್ವೆಲ್ ರೀಚಾರ್ಜ್ ಮಾಡ್ಲಿಕ್ಕೆ ಎಷ್ಟು ಖರ್ಚು ಬರುತ್ತೆ? ಒಂದು ಬೋರ್ವೆಲ್ ರೀಚಾರ್ಜ್ 4-5,000 ರೂಪಾಯಿ ಇದ್ರೆ ಒಬ್ಬ ರೈತ ಒಂದು ಬೋರ್ವೆಲ್ ರೀಚಾರ್ಜ್ ಮಾಡ್ಲಿಕ್ಕೆ 5,000 ರೂಪಾಯಿ ಖರ್ಚು ಮಾಡಕ್ಕಾಗಲ್ವೇನ್ರಿ? ಖಂಡಿತ ಮಾಡಬಹುದು. ನಾವು ಅದನ್ನೆಲ್ಲ ಸರ್ಕಾರದಿಂದ ನಿರೀಕ್ಷೆ ಮಾಡಕ್ಕಾಗತ್ತ? ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡೋದಾದ್ರೆ ಸರ್ಕಾರದ ನಿರೀಕ್ಷೆ ಮಾಡಬಹುದು. ಆ ಮಾಡೋ ವಿಧಾನದಲ್ಲಿ ಸುಮಾರು ತರ ಇದಾವೆ. ಈಗ ಅವರಿಗೆ ಹೊರಗಡೆ ನೀರು ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇದ್ರೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಗುಂಡಿ ಮಾಡಿ ಮಾಡಬೇಕಾಗ್ತಿತ್ತು, ಅದಕ್ಕೊಂದು 20,000 ರೂಪಾಯಿ ಖರ್ಚು ಬೇಕಾಗ್ತದೆ. ಈ ಮನೆ ನೀರು ಅಥವಾ ಸಣ್ಣ ಪುಟ್ಟ ನೀರನ್ನ ರೈತರಿಗೆ ಆಗಷ್ಟನ್ನ ಒಂದು 4-5,000 ರೂಪಾಯಿ ಖರ್ಚಲ್ಲಿ ಅವ್ರು ಮಾಡಬಹುದು. ಸಾಕಲ್ವಾ? ಖಂಡಿತವಾಗಿ. ಈಗ ನೀವು ಮಾಡ್ಕೊಂಡಿದ್ದೀರಲ್ಲ ಅದೇ ತರ ಮಾಡ್ಕೊಂಡ್ರೆ ಒಂದು ಬೋರ್ವೆಲ್ ನಾವು ರೀಚಾರ್ಜ್ ಮಾಡ್ಕೊಂಡಂಗ ಖಂಡಿತ ಖಂಡಿತ ಒಂದು ಪ್ರತಿಯೊಬ್ಬರು ಒಂದೊಂದು ಬೋರ್ ನ ರೀಚಾರ್ಜ್ ಮಾಡ್ಕೊಂಡ್ರೆ ಖಂಡಿತ ಭಾರಿ ಒಳ್ಳೇದು. ಈಗ ಇದಿಷ್ಟು ನೀವು ಅನುವುಗಾರರಾಗಿ ನಿಮ್ಮ ಅಕ್ಕಪಕ್ಕದ ರೈತರಿಗೆ ಎಲ್ರಿಗೂ ಹೇಳ್ಬೇಕು. ಖಂಡಿತ, ನಾನು ಪ್ರತಿಯೊಬ್ಬರಿಗೆ ಹೇಳೋದೇನಂದ್ರೆ ಆಹಾರ ಬೆಳೆ ಬಹಳ ಮುಖ್ಯ. ಇವತ್ತೇನು ಭತ್ತ ಅಂದ್ರೆ ಜನರಿಗೆ ಅಸಡ್ಡೆ ಬಂದ್ಬಿಟ್ಟಿದೆ, ಇದು ಏನು ಬೆಲೆ ಇಲ್ಲ, ಸುಮ್ಮನೆ ಒಟ್ಟು ಮಾಡಬೇಕು, ಏನು ಲಾಭ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಆದ್ರೆ ನಾವು ಅನ್ನ ಬಿಟ್ಟು ಬೇರೆ ತಿನ್ನೋದು ಕಲ್ತಿಲ್ಲ, ಅಡಿಕೆ ಆಗ್ಲಿ ಮತ್ತೊಂದು ಶುಂಠಿ ಆಗ್ಲಿ ಯಾವ್ದು ತಿನ್ನಕ್ ಬರಲ್ಲ. ನಾವು ಅನ್ನನೇ ತಿನ್ಬೇಕು ಬಿಟ್ರೆ ಬೇರೆ ಯಾವ್ದು ತಿನ್ನಕ್ ಸಾಧ್ಯವೇ ಇಲ್ಲ. ಹೆಚ್ಚಿನ ಮಹತ್ವ ಆಹಾರ ಬೆಳೆಗಳಿಗೆ ಕೊಡಬೇಕು, ಯಾಕಂದ್ರೆ ಮುಂದೊಂದ್ ದಿವಸ ಆಹಾರ ಅಂತೇಳಿ ನಾವು ಹುಡುಕ್ಬೇಕಾಗ್ತೈತಿ. ಯಾಕಂದ್ರೆ ಎಲ್ಲರೂ ಇರೋ ಜಮೀನಿ ಪೂರ್ತಿ ಅಡಿಕೆ ಅಡಿಕೆ ಮಾಡ್ತಾ ಇದ್ದಾರೆ, ಅದನ್ನ ಬಿಟ್ಟು ಆಹಾರದ ಬೆಳೆಗೆ ಸ್ವಲ್ಪ ಗಮನ ಕೊಡಬೇಕು. ಸರ್, ಇದ್ರ ಜೊತೆಗೆ ನಾವು ಜೇನನ್ನ ಸಾಕಿದೀವಿ. ಇದು ನಮಗೆ ಆಕಸ್ಮಿಕವಾಗಿ ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ಕಾರ್ಯಕ್ರಮ ಕರೆದ್ರು, ಜೇನಿನ ಬಗ್ಗೆ ಮಾಹಿತಿ. ಜೊತೆಗೆ ಅವತ್ತಿನ ಕಾರ್ಯಕ್ರಮಕ್ಕೆ ಹೋದಂತರಿಗೆ ಒಂದೊಂದು ಜೇನು ಪೆಟ್ಟಿಗೆಯನ್ನು ಉಚಿತವಾಗಿ ಕೊಟ್ರು ತೋಟಗಾರಿಕೆ ಇಲಾಖೆ ಹೊಸನಗರದಲ್ಲಿ. ಅಲ್ಲಿಂದ ಅದ್ರ ಬಗ್ಗೆ ನಮಗೆ ಆಸಕ್ತಿ ಬಂತು, ತುಂಬಾ ಒಳ್ಳೇದು. ನಮ್ಮ ಹತ್ರ ಈಗ ಒಂದು 3 ಪೆಟ್ಟಿಗೆ ಇದೆ, ತುಂಬಾ ಮನೆ ಹತ್ರ ಇದೆ, ಅಡಿಕೆ ತೋಟದಲ್ಲೂ ಇಟ್ಟಿದ್ವಿ. ಅದೇನಪ್ಪ ಅಂದ್ರೆ ಈ ಪರಾಗಸ್ಪರ್ಶ ಆಗೋದ್ರಿಂದ ನಮಗೆ ಅಡಿಕೆ ಅಥವಾ ತೆಂಗು ಪ್ರತಿಯೊಂದಕ್ಕೂ ಬೆಳೆಗೆ ಭಾರಿ ಒಳ್ಳೇದು. ಆಮೇಲೆ ಅದ್ರ ತುಪ್ಪನೂ ಅಷ್ಟೇ, ನ್ಯಾಚುರಲ್ ತುಪ್ಪ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕೆಂದ್ರೆ ನಾವ್ ಇಲ್ಲಿ ಕಮರ್ಷಿಯಲ್ ತಗೊಬಂದಿರೋದು ಪೂರ್ ಕಲಬೆರಿಕೆ ಇರುತ್ತೆ, ಇಷ್ಟು ಪ್ಯೂರಿಟಿ ಇರೋದಿಲ್ಲ. ಜೊತೆಗೆ ಏನ್ ಮಾಡಿದ್ವಿ, ಯೂನಿವರ್ಸಿಟಿಯ ಸಂಪರ್ಕ ಇರೋದ್ರಿಂದ ನನಗೆ ಸರ್ಕಾರದ ಒಂದು ಯೋಜನೆಯಲ್ಲಿ 120 ಪೆಟ್ಟಿಗೆನ ನಮ್ಮ ಪಂಚಾಯತಿ ರೈತರಿಗೆ ಫ್ರೀಯಾಗಿ ವಿತ್ ಜೇನು ಕುಟುಂಬ, ಜೇನು ಪೆಟ್ಟಿಗೆ, ಜೇನು ಸ್ಟ್ಯಾಂಡ್, ಇಷ್ಟನ್ನ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ ಇವರ ಸಹಯೋಗದಲ್ಲಿ 120 ಪೆಟ್ಟಿಗೆ ನಮ್ಮ ಹರತಾಳ ಪಂಚಾಯತಿಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವತ್ತು ಬಂದು ರೈತರಿಗೆ ಉಚಿತವಾಗಿ ಕೊಡಿಸಿದ್ವಿ. ಇವತ್ತು ಪ್ರತಿಯೊಬ್ಬರು ರೈತರು ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ. ನಮಗೆ ಅದನ್ನ ಕೊಡಿಸಿದ್ಕೂ ಒಂದು ತೃಪ್ತಿ ಐತೆ, ಜನರಿಗೆ ಒಂದು ಅದ್ರ ಬಗ್ಗೆ ಆಸಕ್ತಿನೂ ಬಂತು, ಜೇನು ಇದ್ರ ಬಗ್ಗೆ ನಾವು ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಇವತ್ತು ಇನ್ನೊಮ್ಮೆ ಅಂತ ಕಾರ್ಯಕ್ರಮ ಇದ್ರೆ ಹೇಳಿ ನಾವು ಮಾಡ್ಬೇಕು ನಾವು ಮಾಡ್ಬೇಕು, ನಮಗೆ ಇನ್ನೊಂದು ಪೆಟ್ಟಿಗೆ ಬೇಕು ಅಂತ ಜನ ಆಸಕ್ತಿ ತೋರಿಸ್ತಾ ಇದ್ದಾರೆ. ಈಗ ನಿಮ್ಗೆ ನೀವು ಜೇನು ಪೆಟ್ಟಿಗೆ ಇಟ್ಟಿದಿರಲ್ಲ, ಅದು ಕುಟುಂಬ ನೀವೇ ತಂದು ಜೇನನ್ನ ಅದರೊಳಗೆ ಕೂಡಿದ್ರು ಅಥವಾ ಜೇನು ಕೂಡಿದ್ದನ್ನೇ ತಂದು ಇಟ್ಕೊಂಡಿದ್ರು? ಫಸ್ಟ್ ಗೆ ನಾವು ಸ್ವಂತ ಮಾಡಿದಾಗ ನಮಗೆ ಖಾಲಿ ಪೆಟ್ಟಿಗೆ ಕೊಟ್ಟಿದ್ರು ಇಲಾಖೆಯರು. ಕಡೆ ನಮಗೆ ಇಲ್ಲಿ ಪರಿಚಯ ಇರೋದ್ರಿಂದ ನಾವು ಅವ್ರನ್ನ ಜೇನು ತುಂಬರಿದ್ದಾರೆ, ಅವ್ರನ್ನ ಕರೆಸಿ ಅವರು ನಮಗೆ ಕಾಡಲ್ಲಿರೋದ ಜೇನನ್ನ ಹುಡುಕಿ ತುಂಬಿಕೊಟ್ರು. ಜೊತೆಗೆ ಈಗ ಯೂನಿವರ್ಸಿಟಿ ಕೊಟ್ಟಿದ್ದೈತಲ್ಲ ಅವ್ರ ಜೇನು ಕುಟುಂಬ ಸಮೇತ ಕೊಟ್ರು. ಈಗ ಅದು ತುಪ್ಪ ತೆಗೆಯೋದೆಲ್ಲ ಹೇಗೆ ಮಾಡ್ತೀರಿ? ತುಪ್ಪ ತೆಗೆಯಕ್ಕೆ ಹೇಗೆ ಅಂದ್ರೆ ಇಲ್ಲಿ ನಮ್ಮಲ್ಲಿ ನಮ್ಮ ಹರತಾಳ ಪಕ್ಕದಲ್ಲಿ ನಮ್ಮ ಸ್ನೇಹಿತರೊಬ್ರು ಇದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಅನುಭವ ಇದೆ. ಈ ತುಪ್ಪ ಬಂದಿದ್ ಗೊತ್ತಾಗ್ತದ ಮೇಲ್ಗಡೆ ನಾವು ನೋಡಿದಾಗ ಫುಲ್ ತುಪ್ಪ ಮಾಡಿರ್ತವೆ, ಕೆಳಗಡೆ ಮರಿ ಮಾಡಿ ಮೇಲ್ಗಡೆ ತುಪ್ಪ ಮಾಡಿರ್ತವೆ. ಸ್ವಲ್ಪ ಕಚ್ಚುತ್ತವೆ, ಹಂಗ ಒಂದ್ ನಾಲ್ಕೈದು ಹುಳಗಳು ಕಚ್ಚೆ ಕಚ್ತವೆ, ಸಾಮಾನ್ಯ ಅದು. ಏನು ಅಂತ ಏನು ನೋವು ಏನೋ ಆಗೋದಿಲ್ಲ ಹುಳಗಳು ಕಚ್ಚೋದ್ರಿಂದ. ಅವ್ರು ನಮಗೆ ಬಂದಾಗ ನಾವೇನ್ ಮಾಡ್ತೀವಿ, ಅದ್ರ ಮೇಲ್ಗಡೆ ಒಂದು 6-8 ಸೂಪರ್ ಅಲ್ಲಿ ಒಂದ್ 8 ತಟ್ಟಿ ಇರುತ್ತೆ, ಅದರಲ್ಲಿ ನಾವೊಂದು ಅರ್ಧ ತೆಗಿತೀವಿ, ಅರ್ಧ ಅವಕ್ಕೆ ಬಿಡ್ತೀವಿ. ಯಾಕೆಂದ್ರೆ ಅವು ಬದುಕಬೇಕಲ್ಲ, ಅದಕ್ಕೋಸ್ಕರ ನಮಗೆ ಬೇಕಾದಷ್ಟು ನಾವು ತಕೊಳ್ತೀವಿ. ನಾವು ಅದನ್ನೇನೋ ಒಂದು ಹವ್ಯಾಸವಾಗಿ ಮಾಡಿದೀವಿ. ಅದನ್ನ ನಮಗೆ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ, ಜೇನುಗಳು ಓಡಾಡ್ತಾ ಇದ್ರೆ ದಿವಸ ಬೆಳಿಗ್ಗೆ ಅಬ್ಸರ್ವ್ ಮಾಡ್ತಾ ಇರ್ತೇವೆ, ಹೋಗ್ತಾ ಬರ್ತಾ ಇರ್ತಾರೆ, ನಮಗೆ ಅದೊಂಥರ ಖುಷಿ. ಜೊತೆಗೆ ಅವು ಬದುಕಲಿ, ಈಗ ಅವು ಬದುಕೋದ್ರಿಂದ ನಮಗೆ ಏನಂದ್ರೆ ಅಡಿಕೆ ಮತ್ತೆ ತೆಂಗಿಗೆ ಪರಾಗಸ್ಪರ್ಶ ಆಗೋದ್ರಿಂದ ನಮಗೆ ಅದೇ ದೊಡ್ಡ ಲಾಭ. ಹಂಗಾಗಿ ನಾವು ಜೇನು ತುಪ್ಪ ತೀರಾ ನಿರೀಕ್ಷೆ ಮಾಡ್ದೇನೆ, ನಮಗೆ ಬೇರೆ ರೀತಿಯಲ್ಲಿ ಅನುಕೂಲ ಆಗೋದ್ರಿಂದ ನಾವು ಅದನ್ನ ಸಾಕಿ. ಈಗ ಅದಕ್ಕೆ ಜೇನಿಗೂ ಸಹ ಇರುವೆ ತೊಂದರೆ ಮತ್ತೆ ಬೇರೆ ಹುಳುಗಳ ತೊಂದರೆ ಎಲ್ಲ ಇರ್ತವೆ ಅಂತ ಕೇಳಿದೀನಿ, ಅದನ್ನ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀವಿ? ತುಂಬಾ ಹಾವಳಿ ಇದೆ, ಅದಕ್ಕೆ ಇರುವೆ ಕಾಟ. ಆ ಸ್ಟ್ಯಾಂಡಿಗೆ ಕೆಳಗಡೆ ದಿವಸ ನೀರ್ ಹಾಕ್ತಾ ಇರ್ಬೇಕು, ಅದು ನಮ್ಮ ಅಪ್ಪಾಜಿ ಅದ ನಿರ್ವಹಣೆ ಅವ್ರದೇನೆ. ಪ್ರತಿ ದಿವಸ ಕೆಳಗಡೆ ನೀರ್ ಹಾಕ್ತಾ ಇರ್ತಾರೆ ಇರುವೆ ಹೋಗ್ದಂಗೆ. ಆಮೇಲೆ ಈ ನಮ್ಮಲ್ಲಿ ಬಂಡರ್ಬಡಿಕೆ ಅಂತ ಒಂದು ಕಾಡು ಜಾತಿ ಹುಳ ಬರ್ತೈತೆ, ತುಂಬಾ ಹಾವಳಿ ಕೊಡ್ತವೆ. ಅವ್ರು ಯಾವ ರೀತಿ ಅಂದ್ರೆ ಬಂದ್ ಕಾದ್ ಕೂತು ಬಿಡ್ತಾವ ಜೇನ್ ಪೆಟ್ಟಿಗೆ ಎದುರುಗಡೆ, ಹುಳ ಹೊರಗಡೆ ಬರ್ತದಂಗೆ ಕಚ್ಕೊಂಡು ಕಚ್ಕೊಂಡು ಹೋಗ್ಬಿಡ್ತಾವ. ದಿವಸಕ್ಕೆ 100 ಹುಳ ತಿಂದು ಬಿಡ್ತಾವ, ಒಂದು ಪೆಟ್ಟಿಗೆನೆ ಒಂದು ವಾರದೊಳಗೆ ಖಾಲಿ ಮಾಡಿಬಿಡ್ತಾವ ಬಂಡಾರ್ ಬಡಿಕೆ. ಒಂದ್ 2 ಹುಳ ಬೆನ್ನತ್ತಿದ್ರು ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಸಣ್ಣ ಪ್ಲಾಸ್ಟಿಕ್ ಬಲೆ ಬರುತ್ತೆ, ಆ ಬಲೆನ ಪೆಟ್ಟಿಗೆಗೆ ಮೇಲ್ಗಡೆ ಹಾಕ್ಬಿಡ್ತೀವಿ 2 ಮಡಿಕೆ ಮಾಡಿ. ಅವಾಗ ಏನಪ್ಪ ಅಂದ್ರೆ ಜೇನು ಹುಳ ಮಾತ್ರ ಹೋಗಿ ಬರಕ್ ಸಾಧ್ಯ, ಆ ಹುಳಗಳು ಬಂದು ಕಾದು ಕೂತು ಹಿಡಿಯಕ್ ಆಗೋದಿಲ್ಲ. ಆ ರೀತಿ ಆ ಹುಳಗಳ ನಿರ್ವಹಣೆ ಮಾಡ್ತೀವಿ. ಒಟ್ಟಾರೆ ನೀವು ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಿದ್ದೀರಿ. ಈಗ ನೋಡಿ, ಭತ್ತ ಬೆಳಿತೀರಿ, ಊಟಕ್ ಭತ್ತ ಬೇಕು. ಒಂದ್ ವರ್ಷ ಬೆಳೆದಿದ್ದ ಭತ್ತವನ್ನ ನೀವು ಊಟಕ್ಕೆ ಇಟ್ಕೋತೀರಿ, ಇನ್ನೊಂದ್ ವರ್ಷ ಬೆಳೆದಿದ್ದ ಭತ್ತವನ್ನ ಮಾರಾಟ ಮಾಡ್ತೀರಿ. ಹಾಗೇನೆ ಅಡಿಕೆ ಹಾಕಿದ್ರಿ, ಅಡಿಕೆ ಜೊತೆ ಕಾಳುಮೆಣಸ್ ಇದೆ, ಕೊಕ್ಕೋ ಇದೆ, ಹಾಗೇನೆ ರಕ್ತ ಚಂದನ ಗಿಡವನ್ನು ಸಹ ತಗೊಂಬಂದಿದ್ದೀರಿ, ಅದರ ಜೊತೆಗೆ ಜೇನು ಸಾಕಣೆ ಇದೆ. ಇದು ಒಟ್ಟಾರೆಯಾಗಿ ಸಮಗ್ರ ಕೃಷಿ ಇರೋದ್ರಿಂದ ಒಂದ್ ರೀತಿ 4 ಕೈನಲ್ಲಿ ಓಡಾಡ್ತಾ ಇರತ್ತೆ, ಮತ್ತೆ ಒಂದಕ್ಕೊಂದಕ್ಕೆ ಪೂರಕನು ಸಹ ಇದು ಖಂಡಿತವಾಗಿ. ಜೊತೆಗೆ ಅಡಿಕೆ ನರ್ಸರಿ ಮಾಡಿದೀವಿ ನಾವು, ಸುಮಾರು ಒಂದು 15,000 ಗಿಡ ಮಾಡಿದೀವಿ. ಒಳ್ಳೆ ತಳಿ ಸೆಲೆಕ್ಟ್ ಮಾಡಿ ರೇಟು ರಿಯಾಯಿತಿ ರೈತರಿಗೆ ಒಳ್ಳೆ. ನಮ್ಮ ಹೊಸನಗರ ವೆರೈಟಿ ಸಾಮಾನ್ಯ ಜನ ಈ ಕಡೆ ಎಲ್ಲ ಇಷ್ಟಪಡ್ತಾರೆ, ಚಾಲಿನಾರು ಮಾಡಬಹುದು, ಕೆಂಪು ಅಡಿಕೆನಾರು ಮಾಡಬಹುದು. ನಮ್ದು ಗಿಡ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ, ಒಂದು ರಿಯಾಯಿತಿ ರೇಟ್ ಅಲ್ಲಿ ಕೊಡ್ತೀವಿ. ಎಲ್ಲಾ ಭಾಗದವರು ಹುಡುಕೊಂಡು ಬರುತ್ತಾರೆ, ಗಿಡಗಳಿಗೆ ರಾಸಾಯನಿಕ ಗೊಬ್ಬರ ಹಾಕಿ ಆ ರೀತಿ ಎಲ್ಲ ಬೆಳೆಸೋದಿಲ್ಲ, ನ್ಯಾಚುರಲ್ ಆಗಿ ಬೆಳೆಸ್ತೀವಿ. ಅವಕ್ಕೆ ಸಗಣಿ ಮತ್ತೆ ಉಚ್ಚಗೋತನ ನಾವು ಕಳ್ಳಿ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬರ್ತವೆ, ಬಿಸಿಲಿಗೂ ತಡಿತವೆ. ಹಂಗಾಗಿ ನಮ್ ಗಿಡಗಳನ್ನ ಇಷ್ಟಪಟ್ಟು ಜನ ತಗೊಂಡೋಗ್ತದೆ. ಅದೆಲ್ಲ ಸರಿ ಕಣ್ರಿ. ಈಗ ನಿಮ್ ತಂದೆ ಸ್ವಲ್ಪ ವಯಸ್ಸಾದವರು, ಈಗ ನೀವು ಹುಡುಗರು, ಈಗ ಅವ್ರ ಕಾಲದಲ್ಲಿ ಏನೋ ಒಂದು ಕೃಷಿ ಮಾಡ್ಕೊಂಡ್ ಬಂದಿದ್ರು, ಈಗ ನೀವೇನೋ ಒಂಥರ ಹೊಸ ಬದಲಾವಣೆ ಮಾಡ್ತಿದ್ದೀರಿ, ಎಲ್ಲ ಉಪಕಾರ ನಿಮ್ ತಂದೆ ಅಂತ ಅಂದ್ರೆ ಇವತ್ತಿನ ಕಾಲಮಾನಕ್ಕೆ ನಾವು ಬದಲಾವಣೆ ಮಾಡ್ಲೇಬೇಕು. ಯಾಕಂದ್ರೆ ಇವತ್ತು ಕೃಷಿ ತಂತ್ರಜ್ಞಾನ ಬದಲಾದಂಗೂ ನಾವು ಅದನ್ನ ಅಳವಡಿಸ್ಕೊಂಡ್ಲೇ ಬೇಕಾಗ್ತದೆ. ಇವತ್ತಿನ ವಿದ್ಯಮಾನಗಳು ಬದಲಾದಂಗೂ ನಾವು ಕೃಷಿಲೂ ಬದಲಾವಣೆ ಮಾಡ್ತಾ ಹೋಗ್ಬೇಕು. ಸಾಧ್ಯವಾದಷ್ಟು ಯಾಂತ್ರೀಕೃತವಾಗಿ ನಾವು ಕೃಷಿ ಮಾಡೋದನ್ನ ಬದಲು ಮಾಡ್ಲೇಬೇಕು. ಬಹಳ ಒಳ್ಳೆ ಮಾತು ಹೇಳಿದ್ರಿ. ಬದಲಾದ ಸನ್ನಿವೇಶಕ್ಕೆ ತಕ್ಕಂಗೆ ನಾವು ಹೊಂದಿಕೊಂಡು ಕೃಷಿಯನ್ನ ಮಾಡಬೇಕು. ಈಗ ಉದಾಹರಣೆಗೆ ಮಳೆ ಕಡಿಮೆ ಆಗಿದೆ ಅಂತೇಳಿ ನಾವು ಸುಮ್ನೆ ಕೂತ್ಕೊಳಕ್ ಆಗಲ್ಲ, ಅದಕ್ಕೆ ಪರ್ಯಾಯವಾಗಿ ನಾವ್ ಏನ್ ಬೆಳಿಬಹುದು ಅನ್ನೋದನ್ನ ನಿರ್ಧಾರ ಮಾಡಿ ಈಗ್ಲಿಂದಾನೆ ಒಂದ್ 4 ಮಾಡ್ಕೊಳಕ್ ಸಾಧ್ಯವ ಅಂತ ಪ್ರಯತ್ನ ಪಡಬೇಕು. ಹೌದು, ಪ್ರಯತ್ನ ಮಾಡಿದ್ರೆ ಮಾತ್ರ ಕೃಷಿಲಿ ಮುಂದ್ ಬರಕ್ ಸಾಧ್ಯ. ಕೃಷಿಲಿ ಏನೋ ನೆಮ್ಮದಿ ಇದೆ, ನಾವು ಅದನ್ನ ಆ ಸಮಯಕ್ಕೆ ತಕ್ಕಂತೆ ನಾವು ಕೆಲಸಗಳನ್ನ ಮಾಡ್ಕೊಂಡು ಹದವರಿತು ನಾವು ತಿಳ್ಕೊಂಡು ಮಾಡಿದ್ರೆ ಮಾತ್ರ ಕೃಷಿಲಿ ಸೋಲಿಲ್ಲ. ಕೆಲವರು ಏನೋ ಯಾವಾಗ್ಲೋ ಮಾಡಿದ್ವಿ, ಯಾವಾಗ್ಲೋ ಬಿಟ್ಟಿವಿ, ನಮಗೆ ಕೃಷಿಯಿಂದ ಏನೋ ಲಾಭನೇ ಆಗಿಲ್ಲ ಅನ್ನೋ ಮಾತು ಸುಳ್ಳು. ನಾವು ಅದನ್ನ ಸಂಪೂರ್ಣವಾಗಿ ನಾವು ತೋಡಿಸ್ಕೊಂಡಾಗ ನಾವು ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋಕ್ಕೂ ಸಾಧ್ಯ ಇದೆ, ಕೃಷಿಯಿಂದ ನೆಮ್ಮದಿ ಇದೆ. ಒಳ್ಳೆದು ಗುರುರಾಜ್ ಅವರ, ಇದುವರೆಗೆ ನಿಮ್ಮ ಕೃಷಿ ಅನುಭವವನ್ನ ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸಾವಯವ ಪದ್ಧತಿಯಲ್ಲಿ ಬಹು ಬೆಳೆ ಕೃಷಿ, ಈ ಕುರಿತು ಹೊಸನಗರ ತಾಲೂಕು ಹರತಾಳು ನಂಜವಳ್ಳಿ ಗ್ರಾಮದ ಎನ್ಬಿ ಗುರುರಾಜ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್ಎನ್ ಸುಬ್ರಹ್ಮಣ್ಯ. ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಗಿಯಿತೆ. ಮತ್ತೆ ನಾಳೆ ಭೇಟಿಯಾಗೋಣ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರಗಳು. ಹಮ್ನೆ ಫಸಲ್ ಬಿಮಾ ಯೋಜನಾ ಕೇ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜ್ಯಾದಾ ಕಿಸಾನೋ ಕೋ ಲಾಯೇ. ಇನ್ನಿಲ್ಲ ಭಯ ಇನ್ನಿಲ್ಲ ಚಿಂತೆ ಸಿಕ್ಕಿದೆ ನಮಗೆ ಹೊಸ ಮಾರ್ಗ ಮಾಡಿಸಿನ ಬಹು ಬೆಳೆ ವಿಮೆಯ ದೂರಾಗಿಸಿದೆವು ರೈತರ ಚಿಂತೆಯ ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ ಮತ್ತು ನಿಶ್ಚಿಂತರಾಗಿ ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ ಭಾರತ ಸರ್ಕಾರ ಇದುವರೆಗೆ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಚಿತ್ರಗೀತೆ ಮುಕ್ತಿ ಚಿತ್ರಗೆಂದು ಧ್ವನಿ ನೀಡಿದ್ದಾರೆ ಪಿಬಿ ಶ್ರೀನಿವಾಸ್. ಸಂಗೀತ ವಿಜಯ ಭಾಸ್ಕರ್ ಅವರದು. ಎಂಥ ಕಣ್ಣು ಎಂಥ ಕಣ್ಣು ಎಂಥ ಕಣ್ಣು ಅದದ ಕಳೆಯ ಕಡಲಿನಲ್ಲಿ ತೇಲುತ್ತಿಹುದು ನನ್ನೆದೆ ಎಂಥ ಕಣ್ಣು ಎಂಥ ಕಣ್ಣು ಎಂಥ ಕಣ್ಣು ನಿನ್ನದೆ ಧವಳತೆಯೊಳು ತೊಳಗುವ ಎರಡು ನೀಲ ಮಣಿಗಳೇ ಹಿಮದ ಧವಳತೆಯೊಳು ತೊಳಗುವ ಎರಡು ನೀಲ ಮಣಿಗಳೇ ಕಮಲ ಗರ್ಭದಿ ದಿಣುಕುತ್ತಿರುವ ಕಮಲ ಗರ್ಭದಿ ದಿಣುಕುತ್ತಿರುವ ತುಂಬಿ ಮರಿಗಳೇ ಎಂಥ ಕಣ್ಣು ಎಂಥ ಕಣ್ಣು ಎಂಥ ಕಣ್ಣು ನಿನ್ನ